ನನಗೆ ನಾನು ಕೂಡ ಒಂದು ತೋಟ ಮಾಡಬೇಕು, ಒಳ್ಳೆ ರೀತಿಯಾಗಿರ್ತಕ್ಕಂಥ ತೋಟ ಚೆನ್ನಾಗಿ ಮಾಡಬೇಕು, ಒಳ್ಳೆ ರೀತಿಯಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳಿಬೇಕು ಅನ್ನೋಂಥ ಆಸಕ್ತಿ ಮೂಡ್ತು ಆ ಸಮಯದಲ್ಲಿ. ಏನ್ ಕಾರಣ ಆಸಕ್ತಿ ಮೂಡ್ಲಿಕ್ಕೆ ಕೃಷಿ ಕಡೆಗೆ? ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ, ಈಗ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡೋದ್ರಿಂದ ನಮ್ದು ಕೂಡ ಒಂದು ಸ್ವಲ್ಪ ಜಮೀನಿತ್ತು. ಆ ಹಿನ್ನೆಲೆ ಒಳಗೆ ಕೃಷಿ ಕುಟುಂಬದಿಂದ ಬಂದಿರೋ ಸಹಜವಾಗಿ ಕೃಷಿ ಬಗ್ಗೆ ಆಸಕ್ತಿ ಇದ್ದೇ ಇರುತ್ತೆ. ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಅವರೊಟ್ಟಿಗೆ ನಾವು ಹೋಗಿ ರಜದ ದಿನಗಳಲ್ಲಿ ಕೆಲಸ ಮಾಡುವಂತದ್ದು ಆಗ್ತಾ ಇತ್ತು. ಹೊಲಗಳಿಗೆ ಶೇಂಗಾ ಬೆಳೀತಾ ಇದ್ವಿ. ಅವಾಗ ಒಂದು 2.5 ಎಕರೆ ಜಮೀನಿತ್ತು ತಾತನ ಜಮೀನು. ಆ ಸಮಯದಲ್ಲಿ ನಾವು ಕೂಡ ಎಲ್ಲ ಕೃಷಿ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ತದನಂತರ ನಮ್ಗೆ ಈಗ ನಾನು ಪದವಿ ಮುಗಿಸಿದ ನಂತರ ಇನ್ನೊಂದಿಷ್ಟು ಒಳ್ಳೆ ಭೂಮಿಯನ್ನು ತಗೊಂಡು ಅಲ್ಲಿ ಬೋರ್ಗಳನ್ನು ಕೊರೆಸಿ ಒಂದಷ್ಟು ಈ ರೀತಿಯಾಗಿ ಒಂದಿಷ್ಟು ಅಡಿಕೆ ಮತ್ತು ತೆಂಗನ್ನು ಬೆಳಿಬೇಕು ಅನ್ನುವಂಥದ್ದು ಆಸಕ್ತಿ ಮೂಡ್ತು ಆ ಸಮಯದಲ್ಲಿ. ಆಸಕ್ತಿ ಮಾಡಿದಾಗ ಒಂದು 5 ಎಕರೆ 2009ರಲ್ಲಿ ಒಂದು 5 ಎಕರೆ ಜಮೀನನ್ನ ಕೊಂಡ್ಕೊಂಡ್ವಿ. ಚಳ್ಳಕೆರೆ ಮತ್ತು ಪಾವಗಡದ ಮಧ್ಯೆ ಬರ್ತಕ್ಕಂಥ ಪಿಲ್ಲಳ್ಳಿ ಗ್ರಾಮದಲ್ಲಿ ರಸ್ತೆ ಬದಿಯಲ್ಲೇ ಹೊಂದ್ಕೊಂಡಿರ್ತಕ್ಕಂಥ ಗ್ರಾಮದಲ್ಲಿ ಒಂದು 5 ಎಕರೆ 5 ಗುಂಟೆ ಜಮೀನನ್ನ ಕೊಂಡ್ಕೊಂಡು ಕೊಂಡ್ಕೊಂಡಾಗ ಆ 2ನೇ ವರ್ಷದಲ್ಲಿ ಒಂದಿಷ್ಟು ಶೇಂಗಾ ಮತ್ತು ಒಂದಷ್ಟು ತೊಗರಿಯನ್ನು ಬೆಳೆದೆ. ದಾಖಲೆ ಪ್ರಮಾಣದಲ್ಲಿ ಕೂಡ ತೊಗರಿಯನ್ನು ಬೆಳೆದೆ ತುಂಬಾ ಚೆನ್ನಾಗಿ. ಆ ತೊಗರಿ ಎಲ್ಲರೂ ಕೂಡ ಬಂದು ನಾನು ಮಾರ್ಕೆಟ್ಗೆ ತೊಗೊಂಡಾಗ ಎಲ್ಲರೂ ನಮಗೆ ಬೀಜಕ್ಕೆ ಬೇಕು ಅಂತ ಎಲ್ಲ ರೈತರು ಕೂಡ ತಗೊಂಡೋದ್ರು ಶಿರಾ ಮಾರ್ಕೆಟ್ ಅಲ್ಲಿ. ಯಾರು ಮಂಡಿಯವರು ಯಾರು ತಗೊಳ್ಳೇ ಇಲ್ಲ ಅದನ್ನ. ಅಷ್ಟು ಚೆನ್ನಾಗಿತ್ತು. ಅದರ ಒಂದು ಜ್ಞಾಪಕಾರ್ಥಕ್ಕೆ ಒಂದು ಇರ್ಲಿ ಅಂತ ಹೇಳಿ ಒಂದು 32 ರೂಪಾಯಿ ಕೊಟ್ಟು ತೊಗರಿಯನ್ನು ಮಾರಿ ಒಂದು ಟಿವಿ ಕೂಡ ಮನೆಗೆ ತಂದ್ವಿ. ಅದು ಈಗಲೂ ಕೂಡ ನೆನಪಾಗಿದೆ ಅದು ಆ ಟಿವಿ ಜೊತೆ. ಇತ್ತೀಚೆಗೆ ಕಳೆದ 2 ತಿಂಗಳಿಂದ ಆ ಮನೇಲಿ ಇಟ್ಟಾಗ ಯಾರು ಕಿಡಿಗೇಳು ಬೆಂಕಿ ಹಚ್ಚಿ ಅದು ಟಿವಿ ಹೋಯ್ತದು. ಹಂಗಾಗಿ ಆ ನಿಟ್ಟಿನೊಳಗಡೆ ತೊಗರಿ ಬೆಳೆದ ನಂತರ ನನಗೊಂದಿಷ್ಟು ಸುತ್ತಮುತ್ತ ಎಲ್ಲ ಬೋರ್ಗಳೆಲ್ಲ ಕೊರೆಸ್ಕೊಂಡಿದ್ರು ಗ್ರಾಮಸ್ಥರೆಲ್ಲ ಸುತ್ತು. ನಾನು ಕೂಡ ಒಂದಿಷ್ಟು ಬೋರ್ವೆಲ್ ಅನ್ನು ಕೊರೆಸಿ ಒಂದಷ್ಟು ನೀರು ಮಾಡಿಕೊಂಡು ಏನು ಕನಸನ್ನು ಇಟ್ಕೊಂಡಿದ್ವಲ್ಲ ಅಡಿಕೆ ಮತ್ತು ತೆಂಗು ಬೆಳಿಬೇಕು ಬಾಳೆ ಬೆಳಿಬೇಕು ಅಂತೇಳಿ ಅಂತ ಬೋರ್ ಕೊರೆಸಿದಾಗ ಮೊದಲೇ ಬೋರಲ್ಲಿ ನೀರು ಬರಲಿಲ್ಲ. 2ನೇ ಬೋರ್ ಅನ್ನು ಕೊರೆಸುವಂತ ಸಮಯಕ್ಕೆ ನಾನೊಬ್ಬ ಸ್ನೇಹಿತ SLC ಸ್ನೇಹಿತ ಒಬ್ಬ ಉಮೇಶ್ ಅಂತೇಳಿ ಬಸ್ಸಲ್ಲಿ ಹೋಗುವಾಗ ರಸ್ತೆ ಬದಿಯಲ್ಲಿ ಜಮೀನು ಇರೋದ್ರಿಂದ ಆ ಬಸ್ಸಲ್ಲಿ ಅವ ಮುಂದೆ ಪಾಗೋಡಕ್ಕೆ ಹೋಗ್ತಕ್ಕಂಥ ವ್ಯಕ್ತಿ ನನ್ನ ಬೋರ್ವೆಲ್ ಮತ್ತು ನಾನಿರೋದನ್ನ ನೋಡಿ ಬಸ್ ಇಳಿದು ಇಲ್ಲ ಆ ಬೋರಲ್ಲಿ ನೀರು ನೀನು ಫೇಲ್ ಆಗಿದೆ ನಾನೊಂದು ಪಾಯಿಂಟ್ ತೋರಿಸ್ತೀನಿ ಅಂತೇಳಿ ಬಂದು ಪಾಯಿಂಟ್ ತೋರಿಸಿ ನಮ್ಮ ಗ್ರಾಮದ ವಿಘ್ನೇಶ್ನ ಹೋಗಿ ಪೂಜೆ ಮಾಡ್ಕೊಂಬ ಅಂತ ಹೇಳಿದಾಗ ನಾನು ಪೂಜೆ ಮಾಡ್ಕೊಂಡು ಹೋಗುವಾಗ ಶುಭ ಶಕುನಗಳು ಕಾಣಿಸಿದ್ವು. ವಾಸುದೇವ ಎದುರು ಜೋಡಿ ಎತ್ತಿನ ಗಾಡಿ ಬಂತು. ಒಬ್ಬ ಹೆಣ್ಮಗಳು ಊಟವನ್ನ ಬುತ್ತಿಯನ್ನ ಹೊತ್ಕೊಂಡು ಬಂದ್ರು. ಹೀಗೆ ಒಂಥರ ಶುಭ ಸೂಚನೆಗಳಿಗೆ ಎಲ್ಲ ಕಾಣಿಸಿದ್ವು. ನಾನು ಗಣೇಶ್ ಗುಡಿ ಮುಂದಕ್ಕೆ ಹೋದಾಗ ಪೂಜೆ ಮಾಡಿರ್ತಕ್ಕಂಥ ಹೂವು 6ನೇ ಕೆಳಗಡೆ ಬಿತ್ತು. ಮತ್ತೆ ನಾನು ಕೈ ಮುಗಿದು ಕಾಯ ಮಾಡಿಸ್ಕೊಂಡು ಸೀದಾ ಬಂದು ಬೋರ್ವೆಲ್ ಅನ್ನ ಆ ಪಾಯಿಂಟ್ ತೋರಿಸ್ತಕ್ಕಂಥ ಬೋರ್ವೆಲ್ ಇಟ್ಟು ಕೊರೆಸಿದಾಗ ಬರೀ 80 ಅಡಿಯಲ್ಲಿ ನೀರು ನನಗೆ ಕಾಣಿಸ್ಕೊಂತು. ಸುಮಾರು 2.5 ಇಂಚ್ ನೀರು ಕಾಣಿಸ್ಕೊಂತು. ತುಂಬಾ ಖುಷಿನೂ ಕೂಡ ಆಯ್ತು. ಆ ನೀರನ್ನ ಬಳಸ್ಕೊಂಡು ಅದೇ ವರ್ಷದಲ್ಲಿ ಒಂದಷ್ಟು ಇದನ್ನ ಹಾಕಿದ್ವಿ. ಎಂಥದ್ದು ಪಪ್ಪಾಯಿ ಟೊಮೆಟೊ ಪಪ್ಪಾಯಿ ಮತ್ತು ಟೊಮೆಟೊ ನುಗ್ಗೆ ಮತ್ತು ಬದನೆ ಒಂದಷ್ಟು 1 ಎಕರೆಗೆ ಬದನೆ ಆಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಈ 3 ಒಂದ್ ಕಡೆ ಹಾಕಿದ್ವಿ. ಪಪ್ಪಾಯಿ ಮತ್ತು ಇದು ನುಗ್ಗೆಯನ್ನ ಒಂದು 4 ಎಕರೆ ಜಮೀನಲ್ಲಿ ಹಾಕಿದ್ವಿ. ಆ ಮಧ್ಯೆ ನೀರು ಅವಾಗ ಸಾಕಷ್ಟು ಬೇಸಿಗೆ ಮಳೆ ಪ್ರಮಾಣ ಕಡಿಮೆ ಆಯ್ತು. ಬೋರಲ್ಲಿ ನೀರು ಕಡಿಮೆ ಆಯ್ತು. ಬೋರಲ್ಲಿ ನೀರು ಕಡಿಮೆ ಆದ ಹೇಗಪ್ಪ ಅಂತೇಳಿ ಆಗ್ಲೇ ಇನ್ನೇನು ಕಾಯಿ ಬಿಡುವಂತ ಸಂದರ್ಭದಲ್ಲಿ ಪಪ್ಪಾಯಿ ಇದಾಯ್ತು. ನುಗ್ಗೆಗೆ ಒಂದ್ ಸ್ವಲ್ಪ ನೀರು ಕಡಿಮೆ ಇದ್ರು ನಡೆಯುತ್ತೆ. ನುಗ್ಗೆನು ಅದು ಬಾಡಲ್ಲ ಮತ್ತು ಒಣಗಲ್ಲ ಅದು. ಆ ಟೈಮಲ್ಲಿ ಮತ್ತೆ ಏನ್ ಮಾಡಿದ್ವಿ, ಒಂದ್ ಮತ್ತೆ ಅವಾಗ ಬೋರ್ ಕೊರೆಸ್ಬೇಕು ಮತ್ತೆ ನೀರ್ ಮಾಡ್ಕೋಬೇಕು ಅನ್ನೋದು ಸಹಜ ಬಂದೇ ಬಂತು. ಇಲ್ಲ ಪಪ್ಪಾಯಿ ಹೋಗ್ಬಿಡುತ್ತೆ ಅಂತೇಳಿ ಆ ನೀರು ಕೊರೆಸಿ ಮತ್ತು ಬೋರ್ ಅದೆಲ್ಲ ತಗೊಂಡು ನೀರು ತಗೊಳಕ್ ಮತ್ತೆ 1 ತಿಂಗಳು ಸಮಯ ಆಗುತ್ತೆ. ತಿಂಗಳಷ್ಟೊತ್ತಿಗೆ ಪಪ್ಪಾಯಿ ಇರುತ್ತೋ ಇಲ್ಲೋ ಅಂತ ಹೇಳಿ ಅಂದ್ಕೊಂಡು ಆದ್ರೂ 1 ತಿಂಗಳಾಯ್ತು. ಮತ್ತೆ ಬೋರ್ ಕೊರೆಸಿದ್ವಿ, ಮತ್ತೆ 1.5 ಇಂಚ್ ನೀರು ಬಂತು, ಇನ್ನೊಂದ್ರಲ್ಲಿ ನೀರು ಬಂತು. ಆ ಸಮಯದಲ್ಲಿ ಒಂದು 5 ಬೋರ್ಗಳನ್ನ ಕೊರೆಸಾಯ್ತು. 5 ಬೋರ್ಗಳಲ್ಲಿ ಮತ್ತು 3 ಬೋರ್ಗಳಲ್ಲಿ ನೀರು ಬರಲಿಲ್ಲ. ಸುಮಾರು ಒಂದು 600-675 ಅಡಿವರೆಗೂ ಕೊರೆಸಿದ್ರು ಬರಲಿಲ್ಲ. ನಮ್ಮ ಭಾಗದಲ್ಲಿ ಕೇವಲ 300 ಅಡಿ ಮಾತ್ರ ನೀರು ಸಿಗುತ್ತೆ. ಅದ್ರ ಮೇಲ್ಪಟ್ಟು ಕೊರೆಸಿದ್ರೆ ಯಾರು ಒಪ್ಕೊಳ್ಳಲ್ಲ ರೈತರು. ಇಲ್ಲ ನೀರ್ ಬರಲ್ಲ ನಮ್ಮಲ್ಲಿ, ನೀವ್ ಯಾಕೆ ಬೋರ್ ಕೊರಿಸ್ತಾರೆ, ಯಾಕೆ ದುಡ್ಡು ಇದ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆಳಕ್ಕೆ ಹೋದ್ರೆ ನೀರ್ ಸಿಗುತ್ತೆ ಅನ್ನುವಂಥದ್ದು ಆ ಹಿನ್ನೆಲೆ ಒಳಗೆ 675 ಅಡಿವರೆಗೆ ಕೊರಿಸಿದ್ವಿ. 1.5 ಇಂಚ್ ನಂತರಲ್ಲಿ 1 ಇಂಚ್ ನೀರ್ ಬಂತು. ಅದಕ್ಕೆ ಮೋಟರ್ ಪಂಪ್ ಬಿಟ್ಟು ಮತ್ತೆ ಅದ ನೀರನ್ನ ಹೆಚ್ಚಿಸ್ಕೊಂಡು ಪಪ್ಪಾಯಿ ಆದಷ್ಟು ಉಳಿಸ್ಕೊಳ್ಳುವಂಥದ್ದು. ಅಲ್ಲಿಗೆ 1 ತಿಂಗಳಾಗಿತ್ತು, ಗಿಡನು ಕೂಡ ಬಾಡಿದ್ದು, ಆ ಕಾಯಿ ಕಟ್ಟದ್ದು ಕೂಡ ಒಂದ್ ಸ್ವಲ್ಪ ಕಡೆ ಇದಾಗಿತ್ತು, ಬಾಡಿತ್ತು ಅದು ಕೂಡ. ಮತ್ತೆ ನೀರ್ ಹಾಯಿಸಿದಾಗ ಬಂತು, ನೋಡೋಣ ಬರೋಷ್ಟು ಎಷ್ಟು ಬಂಡವಾಳ ತೊಡಗಿಸಿದ್ವಿ, ಆ ಬಂಡವಾಳಕ್ಕೆ ತಕ್ಕಂತೆ ಆದಾಯ ಬರ್ಬೋದು ಅನ್ನೋಂತ ನಿರೀಕ್ಷೆ ಇತ್ತು. ಬಂತು. ಬಂದಾದ್ಮೇಲೆ ಈ ವ್ಯಾಪಾರಸ್ಥರು ತೋಟಕ್ಕೆ ಬರೋರು, ನಾವು ಪಪ್ಪಾಯಿ ತಗೊಳ್ತೀವಿ ಅಂತೇಳಿ ಅವ್ರು ಕಡಿಮೆ ರೇಟ್ ಕೇಳೋರು. ನನ್ನ ಒಂದು ಓಮಿನಿ ಇದಿತ್ತು, ಯಾಕೆ ಇವ್ರು ಕೇಳ್ತಾರೆ, ನಾನೇ ತಗೊಂಡು ಮಾರ್ಕೆಟ್ ಮಾರದಲ್ವೇ ಅಂತೇಳಿ ನಾನು ಹಿಂದೂಪುರಕ್ಕೆ ತಗೊಂಡೋದೆ. ಅವ್ರಿಗೆ ಕೊಡ್ಲಿಲ್ಲ ನಾನು, 4-5 ರೂಪಾಯಿ ಕೆಜಿ ಅಂತ ಕೇಳಿದ್ರು. ನಾನೇ ಎಲ್ಲ ಕಿತ್ತು ಒಮ್ಮಿನಲ್ಲಿ ಜೋಡಿಸ್ಕೊಂಡು ಇಂದುಪುರ್ಗೆ ತಗೊಂಡೋದ್ವಿ. ಇಂದುಪುರ್ಗೆ ತಗೊಂಡೋದಾಗ ಅಲ್ಲಿ ಜಾಸ್ತಿ ವ್ಯಾಪಾರಸ್ಥರಿದ್ದಾರೆ, ವ್ಯಾಪಾರಸ್ಥರು ಮಧ್ಯವರ್ತಿ ಇಡ್ತಾರೆ. ಆ ಮಧ್ಯವರ್ತಿಗಳು ಅವರೇನು ಹೆಂಗ್ ಸಿಕ್ಕಿರಂಗೆ ಕೇಳ್ತಾರೆ, ಅವ್ರು ಅಲ್ಲಿ ಮಾರಾಟ ಮಾಡ್ಬೇಕಲ್ಲ, ನಮ್ಮ ಹತ್ರ ಇರೋದನ್ನ ಕೊಂಡ್ಕೊಂಡು ಲಾಭಕ್ಕೆ ಮಾರಾಟ ಮಾಡ್ಲಿಕ್ಕೆ ಕೇಳ್ತಾರೆ ಅವರು. ಕೇಳಿದಾಗ ನಾನು ಕೊಡ್ಲಿಲ್ಲ, ಯಾರೊಬ್ರು ಇನ್ನೊಬ್ರಲ್ಲಿ ಪ್ರೊಫೆಸರ್ ಬಂದ್ರು, ಒಬ್ರು ಬಂದು ನಮಸ್ಕಾರ ಮಾಡಿದ್ರು. ಸರ್ ನಮಸ್ಕಾರ ಸರ್, ಇಲ್ಲಿಂದ ಬಂದಿದ್ದೀರಾ? ಸರ್ ಹಿಂಗೆ ನಾನು ಚಳ್ಳಕೆರೆ ತಾಲೂಕು ಗಡಿ ಭಾಗದ ಒಂದು ಹಳ್ಳಿಯಿಂದ ಬಂದಿದ್ದೀನಿ. ನೀವೇ ಬೆಳೆದಿದ್ದ? ಹ್ಞೂ, ನಾವೇ ಬೆಳೆದಿದ್ದು. ಒಂದು ಕೆಲಸ ಮಾಡಿ, ನೀವು ಇದು 9 ತಿಂಗಳ ಬೇಕು ಬೆಳೀಲಿಕ್ಕೆ, ಕಷ್ಟಪಟ್ಟು ಬೆಳೆದಿದ್ದೀರಾ, ತಂದಿದ್ದೀರಾ, ಇಲ್ಲಿ ಯಾರಿಗೂ ಕೊಡೋಕೋಬಿಡಿ, ನೀವು ಇವತ್ತು ನಿಂತು ಮಾರಾಟ ಮಾಡ್ಕೊಂಡು ಇವತ್ತು ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಈ ತರ ಮಾಡ್ಕೊಂಡು ಹೋಗಿ, ನಿಮ್ಗೆಲ್ಲ ಸಿಗುತ್ತೆ. ಇಲ್ಲಿ ಕೊಟ್ಟೋದೆ ಅಂದ್ರೆ ಮತ್ತೆ ನಿಮ್ಗೆ ಹೋಗಿವರ ವಾಹನದ ಖರ್ಚು, ಪೆಟ್ರೋಲ್ ಖರ್ಚು, ಡೀಸೆಲ್ ಖರ್ಚು ಎಲ್ಲಾನು ಕೂಡ ಮತ್ತೆ ಅಲ್ಲಿ ಸರಿ ಹೋಗುತ್ತೆ ಅಂತ ಒಂದು ಸಲಹೆ ಕೊಟ್ರು. ಆ ಸಲಹೆ ಕೊಟ್ಟು ಅಲ್ಲಿ ಮೇನ್ ರೋಡ್ ಅಲ್ಲಿ ಒಂದು ಅಂಗಡಿಯವರಿಗೆ ನೋಡಿ, ಇವರು ರೈತರು ಗೊತ್ತಿರುವಂತವ್ರು, ಇವ್ರು ನಿಮ್ ಅಂಗಡಿ ಮುಂದೆ ಒಂದಿಷ್ಟು ಪಪ್ಪ ಇಟ್ಕೊಳ್ಳಿಕ್ಕೆ ಜಾಗ ಮಾಡ್ಕೊಡ್ಬೇಕು ಅಂದಾಗ ಅವರು ಪಪ್ಪ ಒಪ್ಪಿ ಇಟ್ಕೊಳ್ಳಿ ಸರ್ ಅಂತ ಅಂದ್ ಹೇಳಿದ್ರು. ಅವತ್ತು ಬರೀ 5,000 ಕೇಳುವಂತದ್ದು 21,000 ನನಗೆ ಬಂತು. ಓ, 21,000 ಬಂತು, ತುಂಬಾ ಚೆನ್ನಾಗಿತ್ತು, ಉದ್ದ ಇತ್ತು ಹಣ್ಣು. ಮತ್ತೆ ಆಮೇಲೆ ಗಂಜಳ, ಸಗಣಿ, ಕೊಟ್ಟಿಗೆ ಗೊಬ್ಬರ ಸಾವಯವ ರೀತಿಯಲ್ಲಿ ಅದನ್ನು ಬಳಸಿದ್ದು, ಯಾವುದೇ ಕೆಮಿಕಲ್ ರಾಸಾಯನಿಕ ಬಳಸಿರ್ಲಿಲ್ಲ. 21,000 ಬಂದಾಗ ಆ ವ್ಯಕ್ತಿ ಮತ್ತೆ ಬಂದ್ರು ನನ್ನ ಹತ್ರ, ಬಂದು ಏನು ಮಾರಾಟ ಮಾಡಿದ, ಮಾರಾಟ ಮಾಡಿದ್ವಿ, ಎಷ್ಟು ಬಂತು, ಇಷ್ಟು ಬಂತು ನೋಡು ಹಿಂಗೆ, ಹಂಗಾಗಿ ನಿನ್ಗೆ ನೀ ತಾಳ್ಮೆ ಇದೆ, ನಿಧಾನ ಇದೆ, ನೋಡು ಆ ಹೋಟೆಲಲ್ಲಿ ಊಟ ಮಾಡು, ಮಲಗಕ್ಕೆ ಜಾಗ ಬೇಕಾ ಒಂದು ದೇವಸ್ಥಾನದಲ್ಲಿ ಹೇಳ್ತೀನಿ ಅಥವಾ ಒಂದು ಕಡಿಮೆ ಇದರಲ್ಲಿ ಇದು ಮಾಡ್ಕೊಡ್ತೀನಿ, ಅಲ್ಲೋಗಿ ಗಾಡಿ ಬಿಟ್ಕೊಂಡು ಮಲಕ್ಕು ಅಂತಲೂ ಕೂಡ ಸಲಹೆ ಕೊಟ್ಟರು. ಆ ಸಲಹೆಯನ್ನು ನಾನು ಪಾಲಿಸ್ಕೊಂಡು ನಾನು ನಿರಂತರವಾಗಿ ಇಂದುಪುರಕ್ಕೆ ತೊಗೊಂಡೋದೆ. ಇನ್ನು ನುಗ್ಗೆಕಾಯಿ ಜೊತೆಗೆ ಟೊಮೊಟೊ, ಬದನೆ ಮತ್ತು ಇದು ಪಪ್ಪಾಯಿ, ಇವು 4 ತೊಗೊಂಡೋಗಿ ಕನಿಷ್ಠ ಒಂದೆರಡು ತಿಂಗಳು ನಾನು ಇದಕ್ಕೆ ತುಮಕೂರು ಇದಕ್ಕೆ ಇಂದುಪುರ ಮಾರ್ಕೆಟ್ಗೆ ಹೋದೆ. ಅಲ್ಲಿ ನನಗೆ ಒಳ್ಳೆ ಅನ್ಕೊಂಡು ಪ್ರಮಾಣದಲ್ಲಿ ಹಾಕಿರ್ತಕ್ಕಂಥ ಬೋರುವಿನ ಬೋರ್ವೆಲ್ಗೆ ಹಾಕಿ ಕೊರೆಸ್ಲಿಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ, ನಾನು ಅದಕ್ಕೆ ಖರ್ಚು ಎಲ್ಲವೂ ಕೂಡ ಗಿಡಕ್ಕೆ ಹಾಕಿದಂಥ ಬಂಡವಾಳ, ಮತ್ತು ಬೆಳಿಲಿಕ್ಕೆ ಕೂಲಿಗಾರರಿಗೆ ಏನು ಕೊಡಬೇಕು ಅಷ್ಟು ಬಂಡವಾಳ ಕೂಡ ನನಗೆ ಬಂತು. ಜೊತೆಗೆ ಪಾವಗಡ, ಆ ಮಡಕ್ಷಿರ, ಆ ಓಯನಸ್ಕೋಟೆ, ಹಿರಿಯೂರು, ಚಳ್ಳಕೆರೆ, ಪರಶುರಾಂಪುರ, ಆಂಧ್ರದ ಕುಂದ್ರಿಪಿ, ಈ ಭಾಗಕ್ಕೆಲ್ಲ ನಾನು ತಗೊಂಡೋಗಿ ಎಲ್ಲ ಮಾರಾಟ ಮಾಡಿಕೊಂಡು ನಷ್ಟ ಅಂತ ಆಗಲಿಲ್ಲ, ಲಾಭ ಬಂತು. ಆ ಮಧ್ಯೆ ಆ ಇರುವಂಥ ಸಂದರ್ಭದಲ್ಲಿ ಪಪ್ಪಾಯಿ ಹೋಗುತ್ತೆ ಮತ್ತು ನುಗ್ಗೆ ಒಂದು 3-4 ವರ್ಷ ಇಟ್ಕೊಂಡು ಹೋಗುತ್ತೆ, ಮತ್ತು ನುಗ್ಗೆ ಭೂಮಿ ಫಲವತ್ತಾಗಿರೋದ್ರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಯ್ತು. ಅದು ಮರದ ದಿಂಡು ಅಥವಾ ಬಡ್ಡೆ ಅದು ಕೂಡ ಸಾಕಷ್ಟು ಪ್ರಮಾಣದ ಬೆಳೀತು. ಇದನ್ನ ತೆಗಿಲಿಕ್ಕೆ ಮುಂದೆ ಸಮಸ್ಯೆ ಆಗತ್ತೆ ಅಂತೇಳಿ ಅವಾಗ ನಿಂಬೆ ಮತ್ತು ಸಪೋಟೊ ಮತ್ತು ಮಾವು ಮತ್ತು ನೇರಳೆ ಇಟ್ವಿ ಆ ಟೈಮಲ್ಲಿ. ಆ ಬೋರ್ ಕೊರೆಸ ಸಂದರ್ಭದಲ್ಲಿ ಬೌಂಡ್ರಿ ಸುತ್ತಲೂ ಕೂಡ ತೆಂಗಿಟ್ಟಿದ್ದೆ, ತೆಂಗು, ಹೆಬ್ಬೇವು, ಸಿಲ್ವರು ಮತ್ತು ಸೀತಾಫಲ ಇಷ್ಟನ್ನು ಕೂಡ ಇಟ್ಟಿದ್ದೆ. ತೆಂಗಿನಿಂದ ಒಳ್ಳೆ ಚೆನ್ನಾಗಿ ಕಾಯಿ ಬರ್ತಾ ಇದೆ, ಕಾಯಿ ಬರ್ತಾ ಇದೆ ಮತ್ತು ಎಳ್ನೀರು ಬರ್ತಾ ಇದೆ. ಇದರೊಟ್ಟಿಗೆ ಇನ್ನು ಉಳಿದಂತಹ ಯಾವ ನಮ್ಮ ಆ ಭಾಗದಲ್ಲಿ ಬೆಳೀತಕ್ಕಂಥದ್ದು ಏನಿದೆ ಅಂತೇಳಿ ನಾನು ತೋಟಗಾರಿಕೆ ಇಲಾಖೆಗೆ ಮತ್ತು ಕೃಷಿ ಮೇಳಕ್ಕೆ ಹೋದಾಗೆಲ್ಲ ವಿಷಯ ತಿಳ್ಕೊಂಡು ಮತ್ತು ಪತ್ರಿಕೆಯಲ್ಲಿ ಬರ್ತಕ್ಕಂಥ ಮಾಹಿತಿ, ಟಿವಿ ಮಾಧ್ಯಮದಲ್ಲಿ ಕೃಷಿ ಬಗ್ಗೆ ಬರ್ತಕ್ಕಂಥ ಮಾಹಿತಿ ಎಲ್ಲ ಕೇಳಿಸ್ಕೊಂಡು ತಿಳ್ಕೊಂಡು ಉಳಿದಂಥ ಎಲ್ಲ ಗಿಡಗಳನ್ನು ಹಾಕ್ಲಿಕ್ಕೆ ನಾನು ಶುರು ಮಾಡಿದೆ. ಉದಾಹರಣೆಗೆ ನೇರಳೆ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಆಮೇಲೆ ರಾಮಫಲ ಆಗಿರ್ಬೋದು, ಲಕ್ಷ್ಮಣ ಫಲ ಆಗಿರ್ಬೋದು, ಮತ್ತೆ ದೊಡ್ಡ ನೆಲ್ಲಿ ಆಗಿರ್ಬೋದು, ಸಣ್ಣ ನೆಲ್ಲಿ ಆಗಿರ್ಬೋದು, ಈ ಎಲ್ಲ ತರದ ಏನು ಹಣ್ಣುಗಳಿದೆಯಲ್ಲ ಆ ಹಣ್ಣುಗಳು ಕೂಡ ಎಲ್ಲ ಹಾಕ್ಬೇಕು. ನಮ್ಮ ಮನೆಗೆ ಸಾಕಾಗುವಷ್ಟು ಬಳಸ್ಕೊಂಡು, ನಮಗೆ ಆಗೋಷ್ಟು ಬಳಸ್ಕೊಂಡು ಹೆಚ್ಚಾಗಿರೋದನ್ನ ಕೊಡಬೇಕು ಅನ್ನೋಂಥದ್ದು ಕಲ್ಪನೆ ಇಟ್ಕೊಂಡು ಆ ರೀತಿಯಾಗಿರ್ತಕ್ಕಂಥ ತೋಟವನ್ನು ಮಾಡಿದೆ. ನಾವು ಹೆಚ್ಚು ರೈತರು ಏಕ ಬೆಳೆಗಳಿಗೆ ಹೋಗ್ಬಿಡ್ತಾರೆ, ಯಾಕಂದ್ರೆ ಪೂರ್ತಿ ಅಡಿಕೆ ಹಾಕ್ತಾರೆ, ಇಲ್ಲ ಪೂರ್ತಿ ತೆಂಗು ಹಾಕ್ತಾರೆ, ಇಲ್ಲ ಪೂರ್ತಿ ದಾಳಿಂಬೆ ಹಾಕ್ತಾರೆ. ಆದರೆ ನೀವು ಈ ಥರ ಮಿಶ್ರ ಬೆಳೆ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ರೆ, ಈ ಥರ ಮಿಶ್ರ ಬೆಳೆ ಪದ್ಧತಿಗಳು ಅಳವಡಿಸ್ಕೋಬೇಕಂತ ಯಾರು ತಿಳಿಸ್ಕೊಟ್ರು? ನಿಮ್ಗೆ ಯಾಕೆ ಈ ಥರ ಒಂದು ಆಲೋಚನೆ ಬಂತು ನಿಮಗೆ? ನನಗೆ ಏನಾಗಿದೆ ಅಂತಂದರೆ, ನಾನು ಸ್ವಲ್ಪ ಪರಿಸರ ಆಸಕ್ತ ಮತ್ತು ಆರೋಗ್ಯದ ಕಡೆ ಹೆಚ್ಚು ಒತ್ತು ಕೊಡುವಂಥವ. ಮತ್ತು ಇವತ್ತು ಏನಾಗಿದೆ ಅಂದರೆ, ಇವತ್ತೆಲ್ಲ ರಾಸಾಯನಿಕ ಮತ್ತು ಕೆಮಿಕಲ್ಲು ಹೌದು ಎಲ್ಲ, ಅದನ್ನ ಹಾಕಿ ಬೆಳೆಯುವಂಥದ್ದು ಕೂಡ ರೂಢಿಸ್ಕೊಂಡಿದ್ದ ಸಾಕಷ್ಟು ಜನ ರೈತರು. ಏನಾಗಿದೆ ಅಂದ್ರೆ, ನನ್ನನ್ನು ನೋಡ್ಕೊಂಡು ಇನ್ನೊಬ್ಬ, ಇನ್ನೊಬ್ಬ ನೋಡ್ಕೊಂಡು ಇನ್ನೊಬ್ಬ, ಆಮೇಲೆ ಜೊತೆಗೆ ಆದಾಯ, ಈ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ ರಾಸಾಯನಿಕವನ್ನು ಬಳಸಿದ್ರೆ ಒಂದಷ್ಟು ಹೆಚ್ಚು ಬೆಳೆ ಬರುತ್ತೆ, ಬೆಳೆ ಬೆಳೆದಾಗ ಮತ್ತು ಬೆಲೆನೂ ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ರೈತರದು. ಆ ರೈತರದು ಒಂದು ರೀತಿಯಿಂದ ಏನಾಗಿದೆ ಅಂದ್ರೆ, ಇವತ್ತು ಖರ್ಚು ಅಷ್ಟು ಖರ್ಚು ವೆಚ್ಚಗಳಿರುವಾಗ ಹೆಚ್ಚು ಬೆಳೆಯನ್ನ ಬೆಳೆದು ಹೆಚ್ಚು ಬೆಲೆಯನ್ನ ತಗೊಂಡ್ರೆ ಅದನ್ನು ನಿಭಾಯಿಸಬಹುದು ಅನ್ನುವಂಥದ್ದು ಕಲ್ಪನೆ ಅವರದು. ನನ್ನ ಹೆಚ್ಚು ಆದಾಯದ ಕಡೆ ಹೋಗ್ಲಿಲ್ಲ, ಆರೋಗ್ಯದ ಕಡೆ ಒಂದಷ್ಟು ಕಾಳಜಿ ಇತ್ತು. ಮತ್ತು ಪರಿಸರದ ಬಗ್ಗೆ ಒಂದಿಷ್ಟು ಕಾಳಜಿ ಇತ್ತು, ಮತ್ತು ಒಳ್ಳೆ ಹಣ್ಣುಗಳನ್ನು ಬೆಳಿಬೇಕು ಅನ್ನೋದು ಕಾಳಜಿ ಇತ್ತು, ಮತ್ತು ಅದನ್ನು ಆಳವಾಗಿ ನಾನು ಅದ್ಯ ತಿಳ್ಕೊಂಡಿದ್ದೆ. ಒಳ್ಳೆ ಆಹಾರ ಪದಾರ್ಥಗಳನ್ನು ಹೇಗೆ ಬಳಸಬೇಕು, ಹಣ್ಣುಗಳನ್ನು ಹೇಗೆ ಬಳಸಬೇಕು, ಯಾವ್ಯಾವ ಕಾಯಿ ಪಲ್ಯಗಳನ್ನು ಬಳಸಬೇಕು, ಬಳಸೋದ್ರಿಂದ ಯಾವ ರೀತಿ ಆರೋಗ್ಯ ಸಿಗುತ್ತೆ ಅನ್ನೋಂಥದ್ದು ಸಾಕಷ್ಟು ವಿಚಾರಗಳನ್ನು ನಾನು ಅಲ್ಲಲ್ಲಿ ತಿಳ್ಕೊಂಡಿದ್ದೆ. ಆ ತಿಳ್ಕೊಂಡಿರೋ ಮೇರೆಗೆ ನಾನು ಕೂಡ ಹೀಗೆ ಮಾಡಬೇಕು, ಹೀಗೆ ಮಾಡಿದರೆ ಒಂದಷ್ಟು ಗ್ರಾಹಕರಿಗೆ ಅಥವಾ ಬಳಸ್ತಕ್ಕಂಥವ್ರಿಗೆ ಒಂದಷ್ಟು ಆರೋಗ್ಯದಾಯಕವಾಗಿರ್ತಕ್ಕಂಥ ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ಕೊಡಬಹುದು ಅನ್ನುವಂತಹ ಕಲ್ಪನೆ ಇಟ್ಕೊಂಡು ಆ ರೀತಿಯಾಗಿ ನಾನು ತೋಟ ಮಾಡಿದ್ದು. ಈಗೆಲ್ಲ ಯಾವ್ಯಾವ ಬೆಳೆಗಳೆಲ್ಲ ಆದಾಯ ಕೊಡ್ತದ ಸರ್ ನಿಮಗೆ? ಈಗ ನನಗೆ ಈಗ ನಾನು ಒಂದು 3 ತಳಿ ನಿಂಬೆ ಹಾಕಿದ್ದೀನಿ, ಅದು ಕೂಡ ಆದಾಯ ಕೊಡ್ತಾ ಇದೆ. ಸೀತಾಫಲ ಹಾಕಿದ್ದೀನಿ, ಅದು ಕೂಡ ಆದಾಯ ಬರ್ತಾ ಇದೆ. ಜೊತೆಗೆ ರಾಮಫಲ ಹಾಕಿದ್ದೀನಿ, ಅದು ಬರ್ತಾ ಇದೆ. ನೇರ್ಲೆ, ಆ ನೇರ್ಲೆನು ಕೂಡ ಒಂದು 8 ನೇರ್ಲೆ ಹಾಕಿದ್ದೀನಿ, ಅದರಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಇದೆ, ಬೇರೆ ಬೇರೆ ರುಚಿನೂ ಕೂಡ ಬೇರೆ ಬೇರೆ ಇದೆ. ಆ ನೇರ್ಲೆ ಇದೆ. ಆಮೇಲೆ ಆ ತೆಂಗಿನ ಗಿಡ ಬೆಳೆಸುವಾಗ ಒಂದು 3 ಅಡಿ ಗುಂಡಿಯನ್ನು ಒಡಿಸಿ ಆ ಗುಂಡಿಗೆ ತಂಟೆ ಸೊಪ್ಪು, ಒಂಗೆ ಸೊಪ್ಪು, ಬೇವಿನ ಸೊಪ್ಪು, ಕತ್ತಾಳೆ, ಒಂದಷ್ಟು ಗೋಡು, ಒಂದಷ್ಟು ಮರಳು, ಒಂದಷ್ಟು ಸಗಣಿ ಹಾಕಿ 6 ತಿಂಗಳು ಕೊಳೆ ಬಿಟ್ಟು ಆಮೇಲೆ ಗಿಡ ನೆಟ್ಟಿದ್ದು. ಎಲ್ಲವೂ ಕೂಡ ಸಮೃದ್ಧವಾಗಿ ಬೆಳೆದು ಎಲ್ಲ ಮರಗಳಲ್ಲೂ ಕೂಡ ಇವತ್ತು ಸಿಹಿಯಾಗಿರ್ತಕ್ಕಂತ ಎಳನೀರು. ಆ ಎಳನೀರು ಸೇವನೆ ಮಾಡಿರ್ತಕ್ಕಂಥ ನಮ್ಮ ಚಳ್ಳಕೆರೆ ಏನಿದಾರಲ್ಲ ಗ್ರಾಹಕರು, ಆ ಎಳ್ನೀರು ಕುಡಿಯೋಕೆ ಶುರು ಮಾಡಿದ್ಮೇಲೆ ಬೇರೆ ಎಳ್ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಈಗ ನಮ್ಮ ಚಳ್ಳಕೆರೆಗೆ ಶಿವಮೊಗ್ಗ ತೀರ್ಥಹಳ್ಳಿ ಮತ್ತು ಭದ್ರಾವತಿ ಕಡೆಯಿಂದ ಬರ್ತಾ ಇದೆ ಎಳ್ನೀರು. ಆ ನೆಲದ ರುಚಿನೋ ಅಥವಾ ನೆಲದ ಗುಣನ ಏನೋ, ಸಿಹಿ ಇರಲ್ಲ ನೀರು, ಸಪ್ಪೆ ಇರುತ್ತೆ. ನಾವು ಎಳ್ನೀರು ಕುಡಿದ್ವಿ ಅನ್ನೋ ಸಮಾಧಾನ ಬಿಟ್ರೆ ಬಟ್ ಬಾಯಿಗೆ ರುಚಿ ಸಿಕ್ತು ಮತ್ತು ಆರೋಗ್ಯ ಕೊಳಿತಾ ಇತ್ತು ಅಂತ ಇಲ್ಲ, ಅವರೇ ಹೇಳ್ತಾರೆ ಇಲ್ಲ ಸರ್ ನಾನು ನಿಮ್ಮ ಹೇಳಿರ್ಬೇಕು ಹೇಳಿರ್ಬೇಕಂತ. ಒಬ್ಬೊಬ್ಬ ಲೆಕ್ಚರ್ಸ್ ಆಗಿರ್ಬೋದು, ವಕೀಲರಾಗಿರ್ಬೋದು, ಅಥವಾ ಬೇರೆ ಬೇರೆ ನನ್ನ ಸಹೋದ್ಯೋಗಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ 10-20 ಎಳ್ನೀರುಗಳನ್ನು ಇಟ್ಕೊಳ್ತಾರೆ ಮನೆಗೆ. ನಾನು ನೇರವಾಗಿ ಮನೆಗೆ ನನ್ನ ಒಂದು ವಾಹನದಲ್ಲಿ ತೊಗೊಂಡು ನಾವು ನೇರವಾಗಿ ನನಗೆ ಇಷ್ಟು ಬೇಕು ಅಂತ ನನಗೆ ಕರೆ ಮಾಡ್ತಾರೆ, ತೊಗೊಂಡೋಗಿ ಕೊಡ್ತೀನಿ. ಆ ಎಳನೀರು ಜೊತೆಗೆ 15 ತಳಿ ಮಾವು ಇದೆ. ಓಹೋ, ಅದು ಕೂಡ ಅಷ್ಟೇನೆ. ಹೂವಿಗೆ ಸಮೇತ ನಾನು ಔಷಧಿ ಹೊಡಿಯಲ್ಲ, ಹೊಡೆದಿಲ್ಲ ಇಲ್ಲಿವರೆಗೂ ಕೂಡ. ಅದೆಷ್ಟು ಬಿಡುತ್ತೆ ಬಿಡ್ಲಿ, ಎಷ್ಟು ಉದ್ರೋಗುತ್ತೆ ಉದ್ರೋಗ್ಲಿ, ಆ ಉಳಿಯುವಂತದ್ದಿರ್ಲಿ ಅಂತೇಳಿ ಕಳೆದ 5 ವರ್ಷಗಳಿಂದ ಹಾಗೆ ಬಿಟ್ಟಿದ್ದೀನಿ. ಹಂಗಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಬರ್ತಾ ಇದೆ, ಆದ್ರೂ ಕೂಡ ಹೆಚ್ಚು ಉದುರ್ತಾ ಇದೆ. ಆ ಉದುರ್ಲಿಕ್ಕೆ ಔಷಧಿ ಹೊಡೀರಿ ಅಂತ ಅನೇಕ ಜನ ಸಲಹೆ ಕೊಡ್ತಾರೆ. ನೋಡೋಣ, ಇಲ್ಲಿವರೆಗೂ ಹೊಡೆದಿಲ್ಲ ನಾನು. ಆ ಹಣ್ಣುಗಳನ್ನ ಕಿತ್ತು ಯಾವಾಗ ಕೀಳ್ತೀನಿ ಅಂದ್ರೆ ಅಳಿಲು ಮತ್ತು ಗಿಳಿ ಕಾಯನ್ನ ಕಚ್ಚಿದಾಗ ಓ ಈ ಮರದಲ್ಲಿ ಹಣ್ಣು ಬಂದಿದೆ ಅಂತ ನನಗೆ ಅದು ಸೂಚನೆ ಗೊತ್ತಾಗುತ್ತೆ. ಜೊತೆಗೆ ಕಾಯಿಯ ಬುಡದಲ್ಲಿ ಆಗಲೇ ಒಂದಿಷ್ಟು ಕಲರ್ ಬಂದಿರುತ್ತೆ, ಆಗ್ಲೇ ಕಲರು ಮತ್ತು ಚುಕ್ಕಿ ಚುಕ್ಕಿ ಆಗಿರುತ್ತೆ, ಹಣ್ಣು ಆಗಿದೆ ಅಂತ ಗೊತ್ತ. ಆ ಸಮಯದಲ್ಲಿ ಕಿತ್ತು 2 ದಿನ ಮಾತ್ರ ಭತ್ತದ ಹುಲ್ಲಿಗೆ ಹಾಕಿ ಇಟ್ಟರೆ ಅದೇನು ಕಲರ್ ಬರಬೇಕು ಅಷ್ಟೇ ಕಲರ್ ಬರುತ್ತೆ. ಇವತ್ತೇನು ಮಾವು ತಗೊಂಬರ್ತಾರೆ, ಅದು ಇನ್ನೊಂದು 1 ತಿಂಗಳು ಇರಬೇಕು ಗಿಡದಲ್ಲಿ. ಹೌದು, 1.5 ತಿಂಗಳು. ಆ ಸಮಯದಲ್ಲಿ ಅದನ್ನು ಕಿತ್ಬಿಡ್ತಾರೆ, ಕಾಯಿ ಕಿತ್ಬಿಟ್ಟು ಅದಕ್ಕೆಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರೆ. ಕಾಯಿ ಕಿತ್ಬಿಟ್ಟು ಕೆಮಿಕಲ್ ಹಾಕಿ ಹಣ್ಣು ಮಾಡಿ ಬೆಳಿಗ್ಗೆ ಅಷ್ಟಕ್ಕೆ ಅದು ಕಲರ್ ಬಂದ್ಬಿಡುತ್ತೆ. ಬಾಳೆಹಣ್ಣು ಕೂಡ ಹಂಗೇನೆ, ಅದು ಇನ್ನೂ 1.5 ತಿಂಗಳು ಇರಬೇಕು ಬಾಳೆದು, ಇರೋದೇ ಇಲ್ಲ. ನಾವು ಈ ರೀತಿಯಾಗಿ ಮಾಗಿರ್ತಕ್ಕಂಥ ಹಣ್ಣನ್ನ ಕಿತ್ತು ಹುಲ್ಲಿಗೆ ಹಾಕಿ ಅದ್ ಬಳಸತಕ್ಕಂಥ ಹಣ್ಣು ಟೇಸ್ಟ್ ನೋಡಿದ್ರೆ ಅಷ್ಟು ರುಚಿಕರವಾಗಿರುತ್ತೆ. ಈ ಕಲ್ಪನೆ ಇಟ್ಕೊಂಡು ಒಂದು ಬೆಳೆ ನಷ್ಟ ಆದ್ರೆ ಅಥವಾ ಒಂದು ಬೆಳೆಗೆ ನಾವು ಬೆಳೆ ಸಿಗದೇ ಇದ್ರೆ ಇನ್ನೊಂದು ಬೆಳೆ ಕೈ ಸಿಗುತ್ತೆ, ಮತ್ತೆ ನಾನು ಒಳ್ಳೆ ಆರೋಗ್ಯದಾಯಕವಾಗಿರ್ತಕ್ಕಂಥ ಹಣ್ಣುಗಳನ್ನ ತರಕಾರಿಗಳನ್ನು ಕೊಡ್ತಾ ಇದ್ದೀನಿ ಅನ್ನೋ ಸಮಾಧಾನ ನನಗಾಗುತ್ತೆ. ಆ ರೀತಿಯಾಗಿ ಈ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಅದು ಮಾಡಿದ್ದೆ. ನೀವು ಹೆಚ್ಚು ಈ ಸಾವಯವ ಕೃಷಿಗೆ ಒತ್ತು ಕೊಟ್ಟಿದ್ರ, ಸಾಕಷ್ಟು ಜನ ರೈತರು ಅಂದ್ರೆ ಈ ರಾಸಾಯನಿಕ ಗೊಬ್ಬರನ ಬಳಸಿದ್ರೆ ಮಾತ್ರ ಹೆಚ್ಚು ಇಳುವರಿ ಪಡಲಿಕ್ಕೆ ಸಾಧ್ಯ, ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದ್ರೆ ಮಾತ್ರ ನಾವು ರೋಗ ತಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಇದ್ದಾರೆ. ಅಂತದ್ರಲ್ಲಿ ನೀವು ಈ ಸಾವಯವ ಕೃಷಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇಲ್ಲ, ಇವತ್ತು ಏನಾಗಿದೆ ಅಂದ್ರೆ ಈ ಕೆಮಿಕಲ್ ಬಳಸೋದ್ರಿಂದ ನನಗನ್ಸಿದ್ದು, ಕೆಮಿಕಲ್ಲು ಮತ್ತು ರಾಸಾಯನಿಕ ಬಳಸೋದ್ರಿಂದ ಆ ತೋಟಗಳಿಗೆ ಕೀಟಗಳು ಬರಲ್ಲ, ಒಂದು. ಎರಡನೇದಾಗಿ ಅಳಿಲುಗಳು ಅಲ್ಲಿ ವಾಸ ಮಾಡಲ್ಲ, ಗಿಳಿಗಳಾಗ್ಲಿ ಯಾವುದೇ ಪಕ್ಷಿಗಳಾಗ್ಲಿ ಅಲ್ಲಿ ಹೋಗಂಗಿಲ್ಲ, ನವಿಲು ಮೊದಲೇ ಹೋಗಂಗಿಲ್ಲ. ಇವೆಲ್ಲವೂ ಕೂಡ ನಮಗೆ ನಮ್ಮ ಬೆಳೆಗಳಿಗೆ ಪೂರಕ ಇವೆಲ್ಲವೂ ಕೂಡ. ಇದು ಕೆಲವು ರೈತರಿಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಸುತ್ತೆ ಬಹುಶಃ. ಕೀಟಗಳಿರಬೇಕು, ಅಲ್ಲಿ ಹಳಿಲು ಇರಬೇಕು, ಮತ್ತು ಕೆಂಜಿಗೆ ಇರಬೇಕು, ಮತ್ತೆ ಎಲ್ಲಾ ತರಹದ ಪಕ್ಷಿಗಳು ಕೂಡ ಬರಬೇಕು, ಜೊತೆಗೆ ಅಲ್ಲಿ ನವಿಲು ಕೂಡ ಬರಬೇಕು. ಇವತ್ತು ನವಿಲು ನಮ್ಗೆ ಎಷ್ಟು ಪೂರಕ ಅಂತಂದ್ರೆ, ಅಲ್ಲಿ ಸಾಕಷ್ಟು ಮಳೆ ಬಂದಾಗ ಹುಲ್ಲು ಬೆಳೆಯುತ್ತೆ, ಹುಲ್ಲು ಬೆಳೆಯುತ್ತೆ, ಗರಿ ಬೀಳುತ್ತೆ, ಮೊಟ್ಟೆ ಬೀಳುತ್ತೆ, ಅಲ್ಲೆಲ್ಲ ಒಂಥರ ಪೊಟ್ರೆ ಆಗುತ್ತೆ ಅಥವಾ ಗುಂಪಾಗುತ್ತೆ, ರಾಶಿ ಆಗುತ್ತೆ. ಆ ರಾಶಿ ಆದ ಆ ರಾಶಿ ಒಳಗಡೆ ಸಹಜವಾಗಿ ಹಾವುಗಳು ಸೇರಿಕೊಳ್ತವೆ. ಈ ಹಾವುಗಳನ್ನು ಬೇಟೆಯಾಡುವಂತದ್ದು ನವಿಲು, ಅದಕ್ಕೆ ಬಹಳ ಪೂರಕವಾಗಿರ್ತಕ್ಕಂಥ ಆಹಾರ. ಒಂದು ಜಾತಿ ಹಾವನ್ನ ಬಿಟ್ರೆ ಉಳಿದ ಎಲ್ಲ ಜಾತಿ ಹಾವುಗಳನ್ನ ತಿನ್ನುತ್ತೆ. ನಮಗೆ ಪೂರಕ ತಾನೆ, ನಮ್ಮ ತೋಟಗಳಲ್ಲಿ ಹಾವುಗಳಿತ್ತು ಅಂದ್ರೆ ನಮಗೆ ಓಡಾಡ್ಲಿಕ್ಕೆ, ಕೂಲಿಕಾರರಾಗ್ಲಿ ಅಥವಾ ಕೃಷಿ ಕಾರ್ಮಿಕರಾಗ್ಲಿ ಹಾವುಗಳಾಗ್ಲಿ ಓಡಾಡ್ಲಿಕ್ಕೆ ಭಯಪಡ್ತೀವಿ. ಓ, ಹಾವು ಎಲ್ಲಿ ಕಚ್ಚಿ ಬಿಡುತ್ತೋ, ಎಲ್ಲಿ ನಮ್ಗೆ ವಿಷ ಜಂತು ತೊಂದರೆ ಮಾಡುತ್ತೋ ಅನ್ನೋದು ನಮಗೆ ಭಯ ಕಾಡುತ್ತೆ. ಆ ಟೈಮಲ್ಲಿ ನಮಗೆ ಪೂರಕ ಆಗ್ತಾವೆ. ನಾನು ಸಾಕಷ್ಟು ಗಿಡಗಳು ನನ್ನ ತೋಟಕ್ಕೆ ಬರೋದ್ರಿಂದ ನಾನು ಯಾವ ಓಡಿಸಲ್ಲ, ಗಿಳಿಗಳನ್ನ ಯಾವ ಓಡಿಸಲ್ಲ, ಜೊತೆಗೆ ಆ ಮೊಟ್ಟೆಗಳನ್ನು ಕೂಡ ಅಲ್ಲಿ ಹುಲ್ ಮದ್ದಿ ಇದ್ರೆ ನಾನು ಅವನ್ನ ಎತ್ಕೊಳ್ಳೋದು ಇಲ್ಲ, ಅಲ್ಲೇ ಬಿಟ್ಟಿರ್ತೀವಿ. ಆ ಮೊಟ್ಟೆಗೆ ಅವು ಮೊಟ್ಟೆ ಕಾವುಗಿಡ್ಲಿಕ್ಕೆ ಅಥವಾ ಮರಿ ಮಾಡ್ಲಿಕ್ಕೆ ಆ ಜಾಗ ಬಂದೇ ಬರ್ತವೆ. ಬಂದಾಗ ಅಲ್ಲಿರ್ತಕ್ಕಂಥ ಕೀಟಗಳನ್ನ, ನಮಗೆ ಬೇಡವಾಗಿರ್ತಕ್ಕಂಥ ಕೀಟಗಳ ನಾವು ಏನ್ ಅಂದ್ಕೊಳ್ತೀವಲ್ಲ, ಅವೆಲ್ಲ ಕೀಟಗಳನ್ನ ಮತ್ತು ಹಾವುಗಳನ್ನ ಎಲ್ಲ ಹಿಡಿದು ತಿನ್ನುತ್ತೆ, ನಮಗೇನು ಯಾವ್ದೇ ರೀತಿಯಿಂದ ತೊಂದರೆ ಕೊಡಲ್ಲ. ಹಾಗಾಗಿ ಇವತ್ತೇನು ರಾಸಾಯನಿಕ ಕೆಮಿಕಲ್ ಅಂತ ಅಂದ್ಕೊಂಡು ಜನ ಹೋಗ್ತಾ ಇದ್ರಲ್ಲ, ಅವರ ತೋಟಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಮಳ ಇಲ್ಲ ಮತ್ತು ಸುವಾಸನೆ ಇಲ್ಲ, ಜೊತೆಗೆ ಭೂಮಿ ಎಲ್ಲ ಹಾಳಾಗ್ತಿದೆ. ಅವರಿಗೆ ಅದು ಗೊತ್ತಿಲ್ಲ, ಅದು ಭೂಮಿ ಹಾಳಾಗಿದೆ ಅಂತ ಹೇಳಿ. ಉದಾಹರಣೆಗೆ ಕೋಲಾರದ್ದು ನಿಮಗೆಲ್ಲ ನಿಮಗೂ ಕೂಡ ಸಾಕಷ್ಟು ಗೊತ್ತಿದೆ, ಕೋಲಾರದ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಟೊಮೆಟೊ ಬೆಳೆಯನ್ನ ಬೆಳೆದು ಆ ಭೂಮಿ ಎಷ್ಟು ಹಾಳಾಗಿದೆ. ಇನ್ನು 50 ವರ್ಷಗಳ ಕಾಲ ನಾವು ಪೂರಕವಾಗಿರ್ತಕ್ಕಂಥ ಗೊಬ್ಬರ ಕೊಟ್ಟು ಅದು ಮತ್ತೆ ಮೊದಲೇ ಹೇಗಿತ್ತು ಆ ರೀತಿಯಾಗಿ ತರ್ಲಿಕ್ಕೆ ಕೂಡ ಆಗಲ್ಲ ಅನ್ನೋದು ನಮಗಾಗಲೇ ತಿಳಿದೇ ಇದೆ, ಗೊತ್ತಿದೆ. ಇವೆಲ್ಲವೂ ವಿಚಾರಗಳನ್ನ ತಿಳ್ಕೊಂಡು ನಾನು ಯಾವುದೇ ಕೆಮಿಕಲ್ಲು ಮತ್ತು ರಾಸಾಯನಿಕವನ್ನ ಬಳಸದೆ ನಮ್ಮ ಪೂರ್ವಜರು ಸಾಂಪ್ರದಾಯಿಕ ಕೃಷಿಯನ್ನ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ರಲ್ಲ, ಆ ಪದ್ಧತಿಯನ್ನು ಅಳವಡಿಸ್ಕೋಬೇಕು. ಅದೇ ರೀತಿಯಾಗಿ ಆ ಭೂಮಿಯನ್ನು ಉಳಿಸಬೇಕು ಆರೋಗ್ಯದಾಯಕವಾಗಿ ಅನ್ನೋ ಕಲ್ಪನೆ ಇಟ್ಕೊಂಡು ಸಮಗ್ರ ಕೃಷಿ ಕಡೆ ಒತ್ತು ಕೊಟ್ಟಿದ್ದೀನಿ. ಸಮಗ್ರ ಕೃಷಿ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ರ ಮತ್ತೆ ಈ ಕೃಷಿ ಮೇಳಗಳಾಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಪ್ರಗತಿಪರ ರೈತರ ತೋಟಗಳಿಗೆ ಭೇಟಿ ಕೊಡೋದಾಗಿರ್ಬೋದು, ಎಲ್ಲ ಒಂದು ಒಳ್ಳೆ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಂಡಿದ್ರ. ಈ ಕಡೆ ಒಂದು ಈ ಒಂದು ಇದರಲ್ಲೆಲ್ಲ ಭಾಗವಹಿಸೋದ್ರಿಂದ ನಿಮ್ಮ ಕೃಷಿ ಜ್ಞಾನ ಯಾವ ರೀತಿ ಹೆಚ್ಚಾಗುತ್ತೆ, ನಿಮ್ಮ ಕೃಷಿ ಬದುಕಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತೀರ? ತುಂಬಾನೇ ಉಪಯೋಗ ಆಗುತ್ತೆ. ಈಗ ಒಬ್ಬ ರೈತರು ಈಗ ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅಂತಲ್ಲ, ಈಗೆಲ್ಲ ಕಲ್ತ್ಕೊಂಡಿದ್ದೀನಿ ಅಂತ ಕಲಿಯುವಂತ ಸಾಕಷ್ಟಿದೆ. ನಾನು ಆ ಕೃಷಿಯಲ್ಲಿ ಅಂಬೆಗಾಲಿಡ್ತಾ ಇದ್ದೀನಿ, ಒಂದೊಂದೇ ಹೆಜ್ಜೆಯನ್ನು ಇಟ್ಟಾಗ ಅದರ ಅನುಭವ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಒಬ್ಬ ಯಾರೊಬ್ಬ ರೈತ ಮಾಡಿರ್ತಕ್ಕಂಥ ತೋಟಕ್ಕೆ ಹೋದ್ರೆ ಅವ್ರದೇ ಆಗಿರ್ತಕ್ಕಂಥ ಒಂದು ಕಲ್ಪನೆಯಲ್ಲಿ ಗಿಡ ನೆಟ್ಟಿರ್ತಾರೆ, ಮತ್ತೆ ಆ ಬೆಳೆ ಬೆಳಿಲಿಕ್ಕೆ ಏನೇನು ವಿಧಾನ ಬೇಕೋ ಅದೆಲ್ಲ ಅನುಸರಿಸಿರ್ತಾರೆ. ನಾನು ಅದನ್ನ ಮಾಡಿರಲ್ಲ, ಅಲ್ಲಿ ಒಂದಿಷ್ಟು ನೋಡ್ಕೊಂಡು ತಿಳ್ಕೊಳಂಗಾಗುತ್ತೆ. ಮತ್ತೆ ಆಮೇಲೆ ಅವ್ರು ಮಾಡ್ತಾ ಮಾಡ್ತಾ ಹೋದಾಗೆಲ್ಲ ಅವ್ರಿಗೆ ಅವ್ರದೇ ಆಗಿರ್ತಕ್ಕಂಥ ಅನುಭವ ಇರುತ್ತೆ. ಆ ಅನುಭವ ಮತ್ತು ಕಾರ್ಯವಿಧಾನ ಇದೆಯಲ್ಲ ಬಹಳ ನಮ್ಮನ್ನು ಎತ್ತರಕ್ಕೆ ತಗೊಂಡೋಗುತ್ತೆ. ನನಗೆ ನಾವು ಅಲ್ಲಿಗೆ ಹೋಗ್ಬೇಕು ಮತ್ತು ನೋಡ್ಬೇಕು ತಿಳ್ಕೊಳ್ಬೇಕು ಅವರೇನು ಹೊಸ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋಂಥದ್ದು ನಮ್ಮಲ್ಲಿ ಆ ಕಾತುರತೆ ಇದ್ದಾಗ ಆಸಕ್ತಿ ಇದ್ದಾಗ ಸಹಜವಾಗಿ ಹೋಗ್ಲೇಬೇಕಾಗುತ್ತೆ. ಈ ರೀತಿ ಆಸಕ್ತಿ ಇಟ್ಕೊಂಡು ನಾನು ಆ ತೋಟ ಮಾಡಲಿಕ್ಕೆ ಸುಮಾರು ತೋಟಗಳಿಗೆ ಸುಮಾರು ರೈತರನ್ನ ಭೇಟಿಯಾಗಿ ಅವ್ರು ಮಾಡ್ತಕ್ಕಂಥ ವಿಧಾನಗಳನ್ನು, ಅವರು ನೆಡ್ತಕ್ಕಂಥ ಗಿಡಗಳನ್ನು ಮತ್ತು ಎಲ್ಲೆಲ್ಲಿ ತಂದರು, ಉತ್ತಮ ತಳಿ ಗಿಡಗಳು ಎಲ್ಲಿ ಸಿಗುತ್ತೆ ಅನ್ನೋಂಥ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಅವರ ದೂರವಾಣಿ ನಂಬರ್ಗಳನ್ನು ತಗೊಂಡು ಅನೇಕ ಸರಿ ಭೇಟಿ ಕೊಟ್ಟು ವಿಷಯವನ್ನು ತಿಳ್ಕೊಂಡಿದ್ದೀನಿ. ಬಬ್ಬರ್ ಫಾರಂಗೆ ನಮ್ಮ ಅಲ್ಲಿ ರಜನಿಕಾಂತ್ ಸರ್ ಅಂತಿದ್ದಾರೆ, ಒಬ್ಬರು ತುಂಬ ಆಸಕ್ತರು, ಬಹಳ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಬಹಳ ಒತ್ತು ಕೊಡ್ತಾರೆ. ಅವರ ಆ ಸಮಯ ಆ ದಿನನಿತ್ಯದ ಏನು ಅವಧಿ ಇದೆಯಲ್ಲ, ಆ ಕರ್ತವ್ಯದ ಅವಧಿಯನ್ನು ದಾಟಿ ಕೆಲಸ ಮಾಡ್ತಾರೆ. ಆ ಪತ್ರಿಕೆಯಲ್ಲಿ ನೋಡಿದಾಗ ನನಗೆ ಕಳೆದ 3 ವರ್ಷಗಳಿಂದ ನನಗೆ ಬೇಕಾಗುವಂಥದ್ದು, ಈಗ ಉದಾಹರಣೆ ಅಡಿಕೆ ಬಗ್ಗೆ ಆಗಿರಲಿ, ತೆಂಗು ಬಗ್ಗೆ ಆಗಿರಲಿ, ಆಮೇಲೆ ಬಾಳೆ ಬಗ್ಗೆ ಆಗಿರಲಿ, ಆಮೇಲೆ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಈ ಥರದ ನನಗೆ ಒಟ್ಟು ಆಸಕ್ತಿದಾಯಕವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಪತ್ರಿಕೆಯಲ್ಲಿ ಬಂದಾಗ ಅಥವಾ ನನಗೆ ತಿಳಿಸ್ತಾರೆ ನೇರವಾಗಿ, ಚಿತ್ರಲಿಂಗ ಪರಿಂಗೆ ಈ ಥರ ಕಾರ್ಯಕ್ರಮ ಇದೆ, ನಿಮ್ಗೆ ಸಮಯ ಇದ್ರೆ ಅಥವಾ ನಿಮ್ಗೆ ಅದ್ರ ಬಗ್ಗೆ ಆಸಕ್ತಿ ಇದ್ರೆ ಬನ್ನಿ ಮತ್ತು ಇತರವ್ರನ್ನು ಕೂಡ ಕರ್ಕೊಂಬನ್ನಿ ಅಂತ ಮಾಹಿತಿಯನ್ನು ತಿಳಿಸ್ತಾರೆ. ಅಲ್ಲಿಗೆ ಬಬ್ಬರ್ ಫಾರ್ಮ್ಗೆ ಹೋದವು ಕೂಡ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು, ಸಾಕಷ್ಟು ರೈತರು, ರೈತರ ತೋಟಗಳಿಗೆ ಭೇಟಿ ಕೊಡುವಂಥದ್ದು ಎಲ್ಲ ಕೂಡ ಕೆಲಸ ಆಗಿದೆ. ಆಮೇಲೆ ಅವರೊಟ್ಟಿಗೆ ನಾನು ಧಾರವಾಡ ಇದಕ್ಕೆ ಹೋಗಿ ಬಂದೆ, ಕೃಷಿ ಮೇಳಕ್ಕೆ ಹೋಗಿ ಬಂದೆ ಕಳೆದ ವರ್ಷ ಬಾಗಲಕೋಟೆ, ಆಮೇಲೆ ಜಿ ಕೆ ವಿ ಕೆ ಬೆಂಗಳೂರು, ಆಮೇಲೆ ಸಿರ್ಸಿ ಬೇರೆ ಬೇರೆ ತೋಟಗಳಿಗೆ, ಅಲ್ಲೂ ಸಾವಯವ ಸಮಗ್ರ ಕೃಷಿ ಅಳವಡಿಸ್ಕೊಂಡಿರ್ತಕ್ಕಂಥ ರೈತರ ತೋಟಗಳಿಗೆ ತಾಕುಗಳಿಗೆ ಕರ್ಕೊಂಡೋದ್ರು. ಕಳೆದ 2 ಸರಿ ನನ್ನ ರಜನಿಕಾಂತ್ ಸರ್ ಕರ್ಕೊಂಡೋದ್ರು, ಅಲ್ಲಿ ಹೋದವು ಕೂಡ ತುಂಬ ಉಪಯೋಗ ಆಯಿತು. ಮತ್ತು ಕಳೆದ 1 ತಿಂಗಳಿಂಚೆ ನಮ್ಮ ತುಮಕೂರು ತಾಲೂಕಿನೊಬ್ಬರು ಹಫೀಜುಲ್ಲಾ ಖಾನ್ ಅಂತೇಳಿ, ಅವರು ಸರ್ಕಾರಿ ಹುದ್ದೆಯನ್ನು ಬಿಟ್ಟು ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ, ಸಮಗ್ರ ಮತ್ತು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಇನ್ನೊಬ್ಬರು ಮೃತ್ಯುಂಜಯಪ್ಪ ಅಂತೇಳಿ, ಅಲ್ಲಿ 200 ತಳಿಯ ಗಿಡಗಳು ಅವ್ರ ತೋಟದಲ್ಲಿದೆ. ಹಂಗಾಗಿ ಇಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಿನ ರುದ್ರಮುನಿಯಪ್ಪರಾಗಿರಲಿ, ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ಅವರಾಗಿರಲಿ, ಇವರೆಲ್ಲ ನನಗೆ ಸ್ನೇಹಿತರು. ಇವರು ಕೂಡ ನನಗಿಂತ ಮುಂಚೆ ಕೃಷಿಯನ್ನ ಅವಲಂಬಿಸ್ಕೊಂಡವರು. ಆ ನಿಟ್ಟಲ್ಲಿ ಇವತ್ತು ಅನೇಕ ತೋಟಗಳಿಗೆ ಹೋಗೋದ್ರಿಂದ, ತಾಕುಗಳಿಗೆ ಹೋಗೋದ್ರಿಂದ ನಮಗೆ ಸಾಕಷ್ಟು ಸಿಗುತ್ತೆ. ಇದರ ಒಟ್ಟಿಗೆ ಕಳೆದ 7 ಬಾರಿ ನಾನು ತಿರುಪತಿಗೆ ಲೋಕ ಕಲ್ಯಾಣಾರ್ಥ ತಿರುಪತಿಗೆ ಕಾಲ್ನಡಿಗೆಯಲ್ಲಿ ನಾನು ಪಾದಯಾತ್ರೆ ಮಾಡಿದ್ದೀನಿ, 2 ಸರಿ ಸೈಕಲಲ್ಲಿ ಹೋಗಿದ್ದೀನಿ, 7 ಬಾರಿ ನಡ್ಕೊಂಡು ಹೋಗಿದ್ದೀನಿ, 2 ಸರಿ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, 1 ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡಿದ್ದೀನಿ, 3 ಸರಿ ನಾಯಕನಹಟ್ಟಿಗೆ ತಿಪ್ಪೇಸ್ವಾಮಿ ಸನ್ನಿಧಿಗೆ ಪಾದಯಾತ್ರೆ ಮಾಡಿದ್ದೀನಿ, ಚಳ್ಳಕೆರೆ LIC ಆಫೀಸಿಂದ ಮತ್ತೆ ಜಟಂಗಿ ರಾಮೇಶ್ವರ ಮಲ್ಕಮೂರು ತಾಲೂಕಿನ ಜಟಂಗಿ ರಾಮೇಶ್ವರ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಅಲ್ಲಿಗೂ ಕೂಡ ಪಾದಯಾತ್ರೆ ಮಾಡಿದ್ದೀನಿ. ಒಟ್ಟಾರೆ ಏನಂದ್ರೆ ಎಲ್ಲಾ ಕಾಲಕ್ಕೂ ಮಳೆ ಆಗ್ಬೇಕು, ಎಲ್ಲಾ ಕಾಲಕ್ಕೂ ಬೆಳೆ ಆಗ್ಬೇಕು, ಈ ದೇಶದಲ್ಲಿ ರೈತರು ಚೆನ್ನಾಗಿರ್ಬೇಕು, ದೇಶ ಸಮೃದ್ಧಿ ಆಗಿರ್ಬೇಕು ಅನ್ನೋಂತ ಒಂದು ಕಲ್ಪನೆ ಆ ನಿಟ್ಟಲ್ಲಿ. ಇದ್ ಜೊತೆಗೆ ನಾನು ಇಲ್ಲೇ ಲಾ ಮಾಡಿದ್ದು ಕೂಡ, ಲಾ ಪದವಿಯನ್ನು ಮಾಡಿದ್ದು ಸರಸ್ವತಿ ಲಾ ಕಾಲೇಜು ಚಿತ್ರದುರ್ಗದಲ್ಲಿ. ವಿದ್ಯಾರ್ಥಿ ಪರಿಷತ್ತಲ್ಲಿ ನಾನು ಡಿಗ್ರಿ ಓದುವಂತ ಸರ್ಕಾರಿ ಕಲಾ ಕಾಲೇಜಲ್ಲಿ ಪದವಿ ಓದುವಂತ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿ ಪರಿಷತ್ ಸೇರಿಕೊಂಡೆ, ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತೇಳಿ. ನನ್ನ ಗುರುಗಳು ರಾಜುಲೋಚನ್ ಅಂತೇಳಿ ಮಹಾರಾಜ ಕಾಲೇಜು ಉಪನ್ಯಾಸಕರಿದ್ದರು, ಈಗ ನಿವೃತ್ತ ಡಾಕ್ಟರೇಟ್ ಅನ್ನು ತಗೊಂಡಿದ್ದಾರೆ. ಈಗ ಅವರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ತುಂಬ ತೊಡಸ್ಕೊಂಡಿದ್ದಾರೆ. ಅವರು ಈ ಈ ನಾಯಕತ್ವ ರೂಢಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ವಿದ್ಯಾರ್ಥಿ ಪರಿಷತ್ಗೆ ಹೋದಾಗ ಭಾಷಣ ಮಾಡುವಂಥದ್ದಾಗಿರ್ಬೋದು ಅಥವಾ ಲೀಡರ್ಶಿಪ್ ಅಂತದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಒಂದು ಸಾಮರಸ್ಯ ಆಗಿರ್ಬೋದು ಮತ್ತು ಶಿಸ್ತು ಇತರೆ ಇವತ್ತೇನು ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನುವಂಥ ವಿಚಾರವನ್ನು ಕಲಿತಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಉದಾಹರಣೆಗೆ ನಮ್ಮ ಬದ್ರಿನಾಥ್ ಅವರಿದ್ದಾರೆ, ಇತ್ತೀಚೆಗೆ ನಿಧನ ಹೊಂದಿದ್ದರು, ಸಿದ್ದೇಶ್ ಯಾದವ್, ಇವರು ನನ್ನ ವಿದ್ಯಾರ್ಥಿ ಪರಿಷತ್ತಿಗೆ ನಾನು ಕರ್ಕೊಂಡೋದ್ರು. ಕರ್ಕೊಂಡೋಗಿ ಇವತ್ತು ಈ ಮಟ್ಟದಲ್ಲಿ ನಾನು ಮಾತಾಡಲಿಕ್ಕೆ, ಈ ಮಟ್ಟದಲ್ಲಿ ನಾನು ಕೃಷಿ ಮಾಡಲಿಕ್ಕೆ, ಈ ಮಟ್ಟದಲ್ಲಿ ಹೋರಾಟಗಳು, ನಮ್ಮ ಭಾಗದಲ್ಲಿ ಪರಶುರಾಮರ ಹುಬ್ಬಳ್ಳಿ ತಾಲೂಕಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 30 ವರ್ಷಗಳಿಂದ ನಿರಂತರ ಹೋರಾಟ ನಡೀತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಗಡಿ ಭಾಗದ ದೊಡ್ಡ ಹುಬ್ಬಳ್ಳಿ ಕೇಂದ್ರ ಪರಶುರಾಮಪುರ, ಅವಾಗಿಂದಲೂ ಕೂಡ ಮನವಿಯನ್ನು ಕೊಡ್ತಾ ಬಂದಿದ್ದೀನಿ ತಾಲೂಕಾಗಬೇಕು ತಾಲೂಕಾಗಬೇಕು ಅಂತೇಳಿ. ಆ ಭಾಗದ ರೈತರ ಸಮಸ್ಯೆ ಆಗಿರ್ಬೋದು, ಒಂದು ರಸ್ತೆ ಆಗಿರ್ಬೋದು, ಒಂದು ಬೀದಿ ದೀಪ ಆಗಿರ್ಬೋದು, ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ರೈತರಿಗೆ ಸ್ಪಂದಿಸದೇ ಇದ್ದಾಗ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಅವರದು ಕೇಸ್ಗಳನ್ನು ತಗೊಳ್ಳದೇ ಇದ್ದಾಗ ಯಾವುದೇ ಅವರ ಹತ್ರ ದುಡ್ಡನ್ನು ತಗೊಳ್ಳದೆ ನನ್ನ ಸಮಯವನ್ನು ಕೊಟ್ಟು ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಕೂಡ ಅವಾಗಿಂದಲೂ ಕೂಡ ಮಾಡಿಸ್ಕೊಂಡು ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ ಒಂದಷ್ಟು ಜೊತೆ ಅವಾಗಿಂದಟ್ಟು ಹೆಚ್ಚು ಓದುವಂಥದ್ದು ಕತೆ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು, ನಾಟಕ ಆಗಿರ್ಬೋದು. ಒಂದು 7 ನಾಟಕಗಳಲ್ಲಿ ನಾನು ಅಭಿನಯ ಮಾಡಿದ್ದೀನಿ ಒಬ್ಬ ಕಲಾವಿದನಾಗಿ, ಅದರಲ್ಲೂ ಕೂಡ ಆಸಕ್ತಿ ಇದೆ. ಒಂದಷ್ಟು ಸಾಹಿತ್ಯದ ಹೆಚ್ಚು ಇದು ಒಂದು ಸುಮಾರು ಒಂದು 400ಕ್ಕಿಂತ ಹೆಚ್ಚು ಕವನಗಳನ್ನು ರಚನೆ ಮಾಡಿದ್ದೀನಿ. ಅಲ್ಲಿ ರಾಜ್ಯ ಮಟ್ಟದ ಒಂದು 4-5 ಪ್ರಶಸ್ತಿಗಳನ್ನ ತಗೊಂಡಿದ್ದೀನಿ. ಒಂದು 3 ಕವನಗಳಿಗೆ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಕೃಷಿ ಪ್ರಶಸ್ತಿ ಸಿಕ್ಕಿದೆ, ಮೈಲಾರ ಲಿಂಗೇಶ್ವರ ಪ್ರಶಸ್ತಿ ಒಂದು ಸಿಕ್ಕಿದೆ, ಕಾಯಕಯೋಗಿ ಬಸವ ಅಂತಂದೇಳಿ ಒಂದು ಪ್ರಶಸ್ತಿ ಸಿಕ್ಕಿದೆ, ಆಮೇಲೆ ಗಡಿನಾಡ ರತ್ನ ಅಂತೇಳಿ ಅದೊಂದು ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯನ್ನು ತಗೊಂಡೆ. ಈಗ ಹಲವಾರು ಪ್ರಶಸ್ತಿಗಳಿಗೆ ನಾನು ಭಾಜನಾಗಿದ್ದೀನಿ ಈ ರೀತಿ ತೊಡಸ್ಕೊಂಡ್ರಿಂದ. ಕಾವ್ಯ ಆಗಿರ್ಬೋದು, ಒಂದು ಸಾಹಿತ್ಯ ಆಗಿರ್ಬೋದು, ಸಮಾಜಮುಖಿ ಚಟುವಟಿಕೆ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡ್ತಾ, ಜೊತೆಗೆ 2003 ನಾನು LIC ಪ್ರತಿನಿಧಿ. ನನ್ನ LIC ಗುರುಗಳು ಟಿ ರಾಜು ಅಂತೇಳಿ ಅಭಿವೃದ್ಧಿ ಅಧಿಕಾರಿಗಳು, ಅದರೊಟ್ಟಿಗೆ ಅನೇಕ ಜನ ಮ್ಯಾನೇಜರ್ ಒಂದು ಅವಧಿಯಲ್ಲಿ 3 ವರ್ಷ ಇರ್ತಾರೆ ಮ್ಯಾನೇಜರ್ಗಳು. ಎಲ್ಲ ಮ್ಯಾನೇಜರ್ಗಳು ಕೂಡ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಪ್ರತಿನಿಧಿ ರತ್ನ ಅಂತೇಳಿ ಪ್ರಶಸ್ತಿಯನ್ನು ತಗೊಂಡೆ. ಅಲ್ಲೂ ಕೂಡ 23 ವರ್ಷದ ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ಸುಮಾರು ನನ್ನೊಟ್ಟಿಗೆ ಒಂದು 5,000 ಜನ ಗ್ರಾಹಕರಿದ್ದಾರೆ. ಗ್ರಾಹಕರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಪಾಲಿಸಿಗಳನ್ನು ಮಾಡೋದ್ರ ಮುಖಾಂತರ, ಅವ್ರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ದುಡ್ಡನ್ನು ತರಿಸ್ಕೊಳ್ಳೋದ್ರ ಮುಖಾಂತರ ಆ ನಿಟ್ಟಿನಲ್ಲೂ ಕೂಡ ನಾನು LIC ತೊಡಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನೀವು ಕೃಷಿ ಜೊತೆಗೆ ಇವೆಲ್ಲ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲೂ ತೊಡಕೊಂಡು ಸಾಕಷ್ಟು ತರಬೇತಿಗಳಲ್ಲೂ ಭಾಗವಹಿಸಿ ಒಳ್ಳೊಳ್ಳೆ ಹವ್ಯಾಸಗಳನ್ನು ರೂಢಿ ಮಾಡ್ಕೊಂಡಿದ್ದೀರ. ಮತ್ತೆ ನಿಮ್ಮ ಕೃಷಿ ಬೆಳೆಗಳಲ್ಲಿ ನೀವು ಕೃಷಿ ಬೆಳೆದಂತ ಬೆಳೆನ ಸ್ವತಃ ಈಗ ಯಾರೋ ಒಬ್ಬ ಮಧ್ಯವರ್ತಿಗಳಿಗೆ ಕೊಟ್ಟು ನಷ್ಟ ಹೋಗೋದ ಅಂತ ರೈತನ ಬಹಳ ಜನ ನೋಡ್ತಿರ್ತೀವಿ. ನೀವು ನಿಮ್ಮ ಕೃಷಿ ಮಾರುಕಟ್ಟೆಯನ್ನ ನೀವೇ ಸೃಷ್ಟಿ ಮಾಡ್ಕೊಂಡಿದ್ರೆ ಅದು ಬಹಳ ಮುಖ್ಯ ನಮ್ಮ ರೈತರಿಗೆ. ನಿಮ್ ಬೆಳೆದಂತ ಬೆಳೆನ, ನೀವು ಬೆಳೆದಂತ ಹಣ್ಣುಗಳನ್ನ, ನೀವು ಬೆಳೆದಂತ ತರಕಾರಿಗಳನ್ನ ನೀವೇ ಮಾರಾಟ ಮಾಡ್ತೀರ, ಸಂಪೂರ್ಣ ಬರ್ತಕ್ಕಂತ ಲಾಭವನ್ನು ನೀವೇ ಪಡಿತೀರ. ಮಧ್ಯವರ್ತಿಗಳಂದ್ರೆ ಈಗ ನಾವು ಕೊಟ್ಟರೆ ಮಧ್ಯವರ್ತಿಗಳು ಹೆಚ್ಚು ಲಾಭ ಪಡ್ಕೊಳ್ತಾರೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಭ್ಯಾಸಗಳನ್ನು ಮಾಡ್ಕೊಂಡಿದ್ದೀರ. ಈ ತರ ನಮ್ಮ ರೈತರು ಸ್ವತಃ ತಾವೇ ಮಾರುಕಟ್ಟೆ ಸೃಷ್ಟಿ ಮಾಡ್ಕೊಳ್ಳೋದು ಹೆಚ್ಚು ಅನುಕೂಲ ಅಂತೀರಾ? ತಾವು ಬೆಳೆದ ತಾವು ಕೇಳಿದ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನ ತಾವು ಕೇಳಿದ್ರಿ. ಏನಾಗಿದೆ ಅಂತಂದ್ರೆ, ಇವನಿಗೆ ಬೆಳಿಲಿಕ್ಕೆ ಗೊತ್ತು, ರೈತನಿಗೆ ಬೆಳಿಲಿಕ್ಕೆ ಗೊತ್ತು, ಹೆಚ್ಚು ಬೆಳೆನ ತಗೊಳ್ಳುವಂಥದ್ದು ಗೊತ್ತು, ಯಾವ ಪ್ರಮಾಣದಲ್ಲಿ ಬೆಳಿಬೇಕು ಅನ್ನೋದು ಕೂಡ ಗೊತ್ತು. ಆದರೆ ಅದನ್ನ ಮಾರುಕಟ್ಟೆಯಲ್ಲಿ ನಿಂತ್ಕೊಂಡು ಮಾರಾಟ ಮಾಡ್ತಕ್ಕಂಥ ತಾಳ್ಮೆ ಮತ್ತು ವ್ಯವಧಾನತೆಯನ್ನ ರೂಢಿಸ್ಕೊಂಡಿಲ್ಲ. ಅವನಿಗೇನು, ನಾನು ಬೆಳೆದಿರ್ತಕ್ಕಂಥ ಬೆಳೆ ನೇರ ಮಾರುಕಟ್ಟೆಗೆ ಹೋಗ್ಬೇಕು, ಬೆಲೆ ಸಿಗಬೇಕು ಅಷ್ಟೇ. ಅದು ಏನಾದ್ರು ಬೆಲೆ ಸಿಕ್ತು ಖುಷಿ ಆಗ್ತಾನೆ, ತದನಂತರ ಬೆಳೆ ಏನ ಕಡಿಮೆ ಆಯ್ತು ಅಂತಂದ್ರೆ ಮತ್ತೆ ಚಿಂತಾಕ್ರಾಂತನಾಗ್ತಾನೆ, ಬೆಳೆ ನಷ್ಟ ಆಯ್ತು, ನನಗೆ ರೇಟ್ ಸಿಗ್ಲಿಲ್ಲ, ಇದನ್ನ ಇಷ್ಟೆಲ್ಲ ಬೆಳೆದ್ಬಿಡಿದೀನಿ ಏನ್ ಮಾಡ್ಬೇಕು. ಉದಾಹರಣೆಗೆ ಟೊಮೆಟೊ, ಉದಾಹರಣೆಗೆ ಈರುಳ್ಳಿ, ಉದಾಹರಣೆಗೆ ದಾಳಿಂಬೆ, ಕಲ್ಲಂಗಡಿ, ಈ ರೀತಿಯಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ಬೆಳೆದಾಗ ಅವನ್ ಅಟ್ಲೀಸ್ಟ್ ಏನಾಗಿದೆ ಅಂತಂದ್ರೆ, ಬಹಳ ಅಲ್ಲಿ ಮನೆಯ ಅವರು ಇರ್ತಾರೆ, ಕೂಲಿಕಾರರು ಇರ್ತಾರೆ, ಅವ್ರ ಮಕ್ಕಳಿರ್ತಾರೆ, ಮತ್ತೆ ಅವ್ರ ಸಂಬಂಧಿಗಳೆಲ್ಲ ಇರ್ತಾರೆ, ಅವ್ರನ್ನ ಬಳಸ್ಕೊಂಡು ಮಾರ್ಕೆಟ್ಗಳು ತಗೊಂಡೋದ್ರೆ ಇವನು ಆದಾಯ ತಗೊಂಡ್ಬರ್ಬೋದು, ನಷ್ಟ ಅಂತೂ ಆಗಲ್ಲ. ಇದು ನನಗೆ ಗೊತ್ತಾಗಿ ನನ್ನ ತೋಟದಲ್ಲಿ ಬರ್ತಕ್ಕಂಥದ್ದು ಎಲ್ಲ ಹಣ್ಣುಗಳನ್ನ ಆಯಾ ಕಾಲಕ್ಕೆ ಬರುತ್ತೆ. ಸುಮಾರು ಒಂದು 200-250 ಜನ ನನ್ನ ಚಳಕೆರೆಯಲ್ಲಿ ಗ್ರಾಹಕರಿದ್ದಾರೆ. ಈ ವರ್ಷ ಚಿತ್ರದುರ್ಗ, ಹಿರಿಯೂರು, ಮತ್ತೆ ಒಳಲ್ಕೆರೆ, ಮತ್ತೆ ಮಳಕಾಂಬೂಸಡೆ ಎಲ್ಲ ಗ್ರಾಹಕರು ಸಿಕ್ಕಿದ್ದಾರೆ. ಅವ್ರು ನೇರವಾಗಿ ನನಗೆ ಇಷ್ಟು ಮಾವಿನಹಣ್ಣು ಬೇಕು, ಇಷ್ಟು ನನಗೆ ತೆಂಗಿನಕಾಯಿ ಬೇಕು, ಇಷ್ಟು ನನಗೆ ಎಳ್ಳಿರ ಬೇಕು, ಇಷ್ಟು ನನಗೆ ಸೀತಾಫಲ ಬೇಕು, ಇಷ್ಟು ನನಗೆ ಬೆಟ್ಟದಲ್ಲಿ ಬೇಕು, ಎಲ್ಲವನ್ನು ಕೂಡ ಕೇಳಿ ಒಂದು ಗ್ರೂಪ್ ಮಾಡಿದೀವಿ. ಆ ಗ್ರೂಪ್ ಒಂದು ಮಾಹಿತಿಯನ್ನು ಕೊಟ್ಟರೆ ಸೀದಾ ನೇರವಾಗಿ ನಮ್ಮ ಮನೆಯನ್ನು ಕೊಡ್ತೀವಿ. ಉದಾಹರಣೆ 5-10 ಕೆಜಿ ತೊಗೊಂಡು ನೇರವಾಗಿ ಮನೆಗೆ ಕೊಡ್ತೀವಿ. ಒಂದು ಚಳಕೆಲ್ಲ ಒಂದು ಸ್ಟಾಲ್ ಮಾಡಿದ್ದೀನಿ, ಅಲ್ಲಿ ರಾಸಾಯನಿಕ ಕೆಮಿಕಲ್ ಬಳಸದೆ ಸಾವಯವ ಗೊಬ್ಬರದಿಂದ ಮತ್ತು ಎಲೆ ತರಗಳಿಂದ ಹಾಕಿ ಬೆಳೆದಿರ್ತಕ್ಕಂಥ ಹಣ್ಣುಗಳು ಅಂತೇಳಿ ನಾನು ಇದಾಕಿದ್ದೀನಿ. ಅವರೆಲ್ಲರೂ ಗ್ರಾಹಕರೆಲ್ಲ ಇದ್ದಾರೆ. ಹಂಗಾಗಿ ನೇರವಾಗಿ ನಾವು ತಗೊಂಡು ಕಿತ್ತು ಬಂದು ಕೊಡ್ತಾ ಇದ್ವಿ. ನಾನು ವಕೀಲ ಆಗಿದ್ದೀನಿ, ನನಗೆ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಬಿಗುಮಾನ ಇಲ್ಲ. ಇವತ್ತು ಅನೇಕ ಜನ ಇವತ್ತು ರೈತರಿಗೆ ಅನೇಕ ಜನ ಪ್ರೇರಣೆ ತೊಗೊಂಡಿದ್ದಾರೆ. ನೋಡಿ ಅವರು ವಕೀಲರು, ಅವರು ಆ ವಕೀಲ ಅಮ್ಮಂಥದ್ದಿಲ್ಲದೆ ಅವರೇ ಬಂದು ನೇರವಾಗಿ ತಂದು ನಿಂತು ಮಾರಾಟ ಮಾಡ್ತಾರೆ. ಉದಾಹರಣೆ ಸುಧಾಕರ ಕ್ರೀಡಾಂಗಣ ಅಂತ ಇದೆ, ಆ ಕ್ರೀಡಾಂಗಣ ಬೆಳಗ್ಗೆ 6-5 ಗಂಟೆಗೆ ನಾನು ಅಲ್ಲಿರ್ತೀನಿ. ಅಲ್ಲಿ ಆಯಾ ಹಣ್ಣಿನ ಸಂದರ್ಭದಲ್ಲಿ ಎಲ್ಲರೂ ಅಲ್ಲಿ ವಾಕಿಂಗ್ ಹೋಗ್ಲಿಕ್ಕೆ ಅನೇಕ ಜನ ಬಂದಿರ್ತಾರೆ. ಎಲ್ಲ ತೊಗೊಂಡು ಹೋಗ್ತಾರೆ. ಶುದ್ಧವಾಗಿ ನೋಡ್ಗ ನಿಂಬೆಹಣ್ಣು ಪರಿಮಳ ಚೆನ್ನಾಗಿದೆ, ಬಾಳೆಹಣ್ಣು ಚೆನ್ನಾಗಿದೆ, ಎಳ್ಳೀರು ಚೆನ್ನಾಗಿದೆ ನೋಡಿ, ಇಷ್ಟು ನಮೂನೆ ಮಾವು ಇದೆ. ಎಲ್ಲರೂ ಅವರೇ ಖುಷಿಪಟ್ಟು ಒಬ್ಬರಿಂದ ಅವರೇ ಹೇಳ್ತಾರೆ. ಅವರೇ ಹೇಳಿ ಅವರೇ ಗ್ರಾಹಕರನ್ನು ಮತ್ತೆ ಕಳಿಸ್ತಾರೆ. ಇವತ್ತು ಕೂಡ ನನ್ನ ಹಣ್ಣು ಸೀತಾಫಲ ಕೊಟ್ಟು ಬಂದೆ, ಆಮೇಲೆ ಇಂಥದ್ದು ದೊಡ್ಡ ನೆಲ್ಲಿ ಕೊಟ್ಟು ಬಂದೆ, ಬಾಳೆಹಣ್ಣು ಕೊಟ್ಟು ಬಂದೆ, ರಾಮಫಲ ಕೊಟ್ಟು ಬಂದೆ. ಇವತ್ತು ಕೂಡ ಹಣ್ಣನ್ನು ಕೊಟ್ಟೆ, ನನ್ನ ಗ್ರಾಹಕರಿಗೆ ಕೊಟ್ಟೆ, ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ನಿಮ್ಮನ್ನು ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ ಸರ್. ಮುಂದೆಯಿಂದ ನೀವು ಏನೇನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ? ಇಲ್ಲ, ನಾನು ಒಂದಿಷ್ಟು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಬೇಕು ಅಂತಿದೆ. ಅದನ್ನು ಕೂಡ ಅಷ್ಟೇ ಪರಿಸರ ಸ್ನೇಹಿ ಆರೋಗ್ಯಪೂರ್ವಕವಾಗಿ ಮಾಡ್ಬೇಕಂತಿದೆ. ಆಮೇಲೆ ಬಂದಂತ ಒಂದಷ್ಟು ಇವತ್ತೇನು ಇವತ್ತು ಹಿಮ್ಮುಖ ಆಗ್ತದೆ, ಇವತ್ತಿನ ಯುವಕರು ಹಿಮ್ಮುಖ ಆಗ್ತಾ ಇದ್ದಾರೆ. ಕೃಷಿ ಕಡೆಗೆ ಅವರು ಒಲವು ತೋರಿಸ್ತಾ ಇಲ್ಲ. ಖಂಡಿತ ಅವರು ಇವತ್ತೇನಾಗಿದೆ ಅಂದ್ರೆ ಇವತ್ತು ಆಧುನಿಕ ಬದುಕಿಗೆ ಹೊಂದ್ಕೊಂಡು ಇವತ್ತೇನು ಅವರು ಶ್ರಮ, ನನಗೆ ಬೆವರು ಸುರಿಸ್ಬೇಕು, ನಾನು ಶ್ರಮ ಪಟ್ಟು ದುಡಿಬೇಕು, ನಾನು ಕೃಷಿ ಮಾಡ್ಬೇಕು, ಅಪ್ಪ ಅಮ್ಮ ಮಾಡ್ತಾರೆ ಅಥವಾ ನಮ್ಮ ಸಂಬಂಧಿಗಳು ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಆಗ್ತಿದೆ. ಆ ತರದವ್ರಿಗೆ ಒಂದಿಷ್ಟು ಯಾರೇ ಬಂದರೂ ಕೂಡ ಒಂದಿಷ್ಟು ಮಾಹಿತಿ ಕೊಡಬೇಕು. ಈಗ ಅನೇಕ ನಾನು ಕೃಷಿ ಬಗ್ಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗ್ತೀನಿ. ಯುವಕರು ಹೆಚ್ಚು ಸಮಯವನ್ನು ಮೊಬೈಲು ಮತ್ತು ಟಿವಿಗಳಲ್ಲೇ ಕಳೀತಾ ಇದ್ದಾರೆ. ಅದು ಎಲ್ಲ ಒಂದು ಕಡೆಗೆ ಒಂದು ರೀತಿ ಒಂದು ಪ್ರಮಾಣದಲ್ಲಿ ಒಂದು 5% ಉಪಯೋಗ ಆದ್ರೆ ಇನ್ನು 95% ಅದನ್ನು ಬೇರೆ ಇದಕ್ಕೆ ಬಳಸ್ಕೊಳ್ತಿದ್ದಾರೆ. ಅಲ್ಲಿ ಸಮಯ ವ್ಯಯ ಆಗ್ತಾ ಇದೆ ಮತ್ತು ಆರೋಗ್ಯ ಹಾಳಾಗ್ತಾ ಇದೆ. ಮತ್ತೆ ಎಲ್ಲ ಒಂದ್ ಕಡೆಗೆ ನಮ್ಮ ಕೆಲವೊಂದು ವಿಚಾರಗಳಿಗೆ ಹಿಮ್ಮುಖ ಆಗುತ್ತೆ. ಮತ್ತೆ ಆ ಕೌಟುಂಬಿಕ ಸಂಬಂಧಗಳು ಕೂಡ ಅಲ್ಲಿ ಹಾಳಾಗ್ತಾ ಇದೆ. ಪರಸ್ಪರ ಭಾವನಾತ್ಮಕ ಸಂಬಂಧಗಳು, ಭಾವನಾತ್ಮಕವಾಗಿ ಬೆಸೆಯುವಂತದ್ದು ಇವೆಲ್ಲವೂ ಕೂಡ ಈ ಮೊಬೈಲ್ ಇಂದ ಕಡಿಮೆ ಆಗ್ತಿದೆ ಅಂತ ನನ್ಗೆ ಅನಿಸ್ತಿದೆ. ಬಹುಮುಖ್ಯ ಓದ್ತಲೇ ಇಲ್ಲ, ಸಾಹಿತ್ಯದ ಪುಸ್ತಕಗಳನ್ನು ಓದ್ತಾ ಇಲ್ಲ. ನಾನು ನೋಡಿ ಈಗ ಒಂದು ಸುಮಾರು 400-500 ಕವನಗಳನ್ನ ಬರೆದಿದ್ದೀನಿ, ಅವನು ಅಚ್ಚ ಹಾಕಿಲ್ಲ, ಇಲ್ಲಿವರೆಗೂ ಪ್ರಿಂಟೆ ಮಾಡಿಸಿಲ್ಲ. ಎಷ್ಟು ಜನ ಓದ್ತಾರೆ? ನಾನು ಅಚ್ಚು ಹಾಕಿದ್ರೆ ಅಥವಾ ಪ್ರತಿ ಮಾಡಿಸಿದ್ರೆ ಅದನ್ನು ಓದಲ್ಲ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ನನಗೆ ಒಂದು ಕೊರಗಿದೆ. ಖಂಡಿತ ಅಲ್ವಾ? ಹಂಗಾಗಿ ಈಗ ನಾವು ಈಗ ನಮ್ಮ ಏನು ಈಗ ನಮ್ಗೆ 50 ವರ್ಷ ವಯಸ್ಸು ಆ ಪೀಳಿಗೆಯವರು ಅಥವಾ 30-35 ವರ್ಷದ ಏನು ಪೀಳಿಗೆಯವರು ಇದಾರಲ್ಲ ಅವ್ರು ಮಾತ್ರ ಓದ್ತಿದ್ದಾರೆ. ಉಳಿದಂತ ಯುವಕರು ಇವತ್ತು ಯಾರು ಯಾವ್ದೊಂದು ಸಾಕಷ್ಟು ಮಾರುಕಟ್ಟೆಯಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಸಿಗುತ್ತೆ, ಒಳ್ಳೊಳ್ಳೆ ಸಾಹಿತ್ಯ ಸಿಗುತ್ತೆ, ಒಳ್ಳೊಳ್ಳೆ ವಚನಕಾರರು ಸಿಗ್ತಾರೆ, ಕಾದಂಬರಿಕಾರರು ಸಿಗ್ತಾರೆ, ಎಲ್ಲ ತರದವ್ರು ಸಿಗ್ತಾರೆ. ಓದಲ್ಲ, ಓದಿನ ಕಡೆ ಗಮನ ಇಲ್ಲ. ಸರಿ, ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಈ ನಿಮ್ಮ ಈ ಕೃಷಿ ಬದುಕಿಗೆಲ್ಲ ಯಾವ ರೀತಿ ಸಹಕಾರ ಸಿಗುತ್ತೆ? ಈಗ ಮನೆಯಲ್ಲಿ ನಾನು ನಮ್ಮ ಪತ್ನಿ ನನ್ನ ಇಬ್ಬರು ಮಕ್ಕಳು ಅವರು ಬಿ ಅನ್ನ ಅಧ್ಯಯನ ಮಾಡ್ತಾರೆ. ಅವರಿಗೆ ಬಿ ಅಧ್ಯಯನ ಮಾಡಿದ್ರು ಕೂಡ ನನ್ನ ಇದ್ರ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇದೆ. ಮಕ್ಕಳಿಗೆ ಮನೆಯವ್ರಿಗೆ ಒಂದಿಷ್ಟು ವ್ಯವಸಾಯದ ಸ್ವಲ್ಪ ಸ್ವಲ್ಪ ಸ್ವಲ್ಪ ಆಸಕ್ತಿ. ಅವ್ರು ವ್ಯವಸಾಯದ ಕುಟುಂಬದಿಂದ ಬಂದರೂ ಕೂಡ ಎಲ್ಲೋ ಒಂದ್ ಕಡೆ ಆದಾಯ ಬರಲ್ಲ, ಎಲ್ಲೊಂದ್ ಕಡೆ ಅದನ್ನ ಬೆಳೆದ ದುಡ್ಡೆಲ್ಲ ಬೆಳೆದಿದ್ದೆಲ್ಲ ತಗೊಂಡು ಅಲ್ಲೇ ಹಾಕ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಮನೋಭಾವನೆ ಅವರಿಗಿದೆ. ಈಗ ಒಂದು ಸ್ವಲ್ಪ ಇಲ್ಲ ಇಲ್ಲ, ತೋಟ ನಾವು ಮಾಡಬೇಕು, ತೋಟ ಉಳಿಸ್ಕೊಳ್ಬೇಕು, ಮತ್ತೆ ಅದನ್ನ ಯಾವುದೇ ಕಾರಣಕ್ಕೆ ನಾವು ಇನ್ನಷ್ಟು ಬೆಳಿಬೇಕು ಅನ್ನೋದು ಒಂದು ಸ್ವಲ್ಪ ಉತ್ಸುಕತೆ ಈಗ ನಮ್ಮ ಶ್ರೀಮತಿಯವರಿಗೆ ಬಂದಿದೆ. ಅಪ್ಪ ಇದ್ದಾರೆ, ಅಪ್ಪ ಮೊದಲಿಂದಲೂ ಕುರಿ ಕಾಯ್ಕೊಂಡಿದ್ರು, ಈಗ ಅವರು ನನ್ನೊಟ್ಟಿಗೆ ಇರ್ತಾರೆ, ತೋಟದಲ್ಲೇ ಇರ್ತಾರೆ. ತೋಟದಲ್ಲಿ ಒಂದು ಪರಿಸರ ಸ್ನೇಹಿ ಒಂದು ಕುಟೀರವನ್ನು ಮಾಡ್ಕೊಂಡಿದ್ದೀನಿ. ಆ ಕುಟೀರಕ್ಕೆ ಯಾರು ಇತ್ತೀಚೆಗೆ ಕಿಡಿಗೇಡಲು ನೋಡ್ಲಿಕ್ಕಾಗ್ಲಿಲ್ಲ, ಅದಕ್ಕೆ ಬೆಂಕಿ ಹಚ್ಚಿ ಅದನ್ನು ಸುಟ್ಟು ಹಾಕಿದ್ರು. 2.5 ತಿಂಗಳಿಂಚೆ ಅದೊಂದಿಷ್ಟು ಗಾಸಿ ಆಯ್ತು. ಒಂದು 7 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ತುಂಬಾ ಪೂರಕವಾಗಿ ತೋಟಕ್ಕೆ ಮತ್ತು ಬಂದಂತವ್ರು ನಮ್ಮ ಈಗ ಅಲ್ಲಿ ಉಷ್ಣಾಂಶ ಜಾಸ್ತಿ, ಈಗ ಚಳ್ಳಕೆರೆ ಮತ್ತು ಬಳ್ಳಾರಿ ಮತ್ತು ಚಿತ್ರದುರ್ಗ ಬಿಸಿಲು ಒಂದೇ ಪ್ರಮಾಣದಲ್ಲಿ ಇರುತ್ತೆ. ಹಂಗಾಗಿ ಯಾರಾದರೂ ಅತಿಥಿಗಳು ಬಂದ್ರೆ ಅಥವಾ ನಾವು ಹೋದ್ರೆ ಒಂದಿಷ್ಟು ವಿಶ್ರಾಂತಿ ಆರಾಮ ಕುತ್ಕೊಂಡು ತಂಗಿದ್ದು ಹೋಗ್ಲಿ ಅಂತ ಆ ಕಲ್ಪನೆ ಅಡಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ವಿ. ಆ ಕುಟೀರನ್ನ ಯಾರೋ ಸೈಸ್ ಸುಟ್ಟಾಕಿದ್ರೆ ಅದೊಂದಿಷ್ಟು ಗಾಸಿ ಆಯ್ತು. ಆಮೇಲೆ ಒಂದು 4 ಲಕ್ಷ ಬೆಲೆ ಬಾಳುವಂತಕ್ಕಂಥ ಸಾಹಿತ್ಯಗಳು, ನನ್ನ ಕೃಷಿ ಪ್ರಶಸ್ತಿಗಳು, ಕೃಷಿ ಪರಿಕರಗಳು, ಆಮೇಲೆ ಗೃಹ ಬಳಕೆ ಎಲ್ಲ ಸಾಮಾನುಗಳು ಕೂಡ ಅಲ್ಲಿತ್ತು. ಆಮೇಲೆ ನನ್ನ ಪ್ರಶಸ್ತಿಗಳು, ಇಲ್ಲಿ ಬಂದಿರತಕ್ಕಂಥ ಪ್ರಶಸ್ತಿಗಳು, ಪ್ರಶಸ್ತಿ ಪತ್ರಗಳು, ಹಾರಗಳು, ಮತ್ತು ನನ್ನ ಎಲ್ಲ ಪದವಿ ಪ್ರಮಾಣದ ಪತ್ರಗಳು ಎಲ್ಲವೂ ಕೂಡ ಸುಟ್ಟೋಯ್ತು. ಇದೆಲ್ಲ ಒಂದ್ ಕಡೆ ನನಗೊಂದಿಷ್ಟು ನೋವಾಯ್ತು. ಇದರಿಂದಲೇ ಒಂದಿಷ್ಟು ಅಪ್ಪ ಒಂದು ಅವ್ರ ಒಂದು ಸ್ವಲ್ಪ ಗಾಸಿಯಾಗಿ ಅವ್ರಿಗೆ ಒಂದಿಷ್ಟು ಧೈರ್ಯ ಇಲ್ಲ. ಈಗ ಅಪ್ಪನ ನೋಡ್ಕೊ ಅಮ್ಮ ಇಲ್ಲ, ಅಪ್ಪನ್ನ ನೋಡ್ಕೊಳ್ಳುವಂಥದ್ದು, ಅವ್ರನ್ನ ಆರೈಕೆ ಮಾಡುವಂಥದ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ. ಅದ್ರ ಮಧ್ಯೆ ಇಲ್ಲ, ನಮ್ಗೆ ಏನಾಗಿದೆ ಅಂದ್ರೆ ಈ ಒಂದು ಸಮಯ, ಎರಡನೇದು ಎಲ್ಲೂ ಕೂಡ ಕಾಲಹರಣ ಮಾಡಂಗಿಲ್ಲ, ಮತ್ತು ಸೋಮಾರಿತನ ನಮ್ಮಿಂದ ಎಲ್ಲೂ ಎಂದೂ ಇರಬಾರ್ದು. ಆ ಸೋಮಾರಿತನ ನಮ್ಮ ಬದುಕಿಗೆ ದೊಡ್ಡ ಶತ್ರು. ಆ ಸೋಮಾರಿತವನ್ನ ಬಿಟ್ಟು ನಾನೇನೋ ಮಾಡ್ಬೇಕನ್ನುವಂಥ ಒಂದು ಆಸಕ್ತಿಯನ್ನು ಇಟ್ಕೋಬೇಕು. ರೈತರಿಗೆ ನಾನು ಹೇಳುವಂತದ್ದು ಏನಂತಂದ್ರೆ, ಈ ಸರ್ಕಾರದ ಸಾಕಷ್ಟು ಸಲಹೆಯನ್ನು ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ, ಸೌಲಭ್ಯಗಳು ಕೊಡ್ತಾರೆ, ಅದನ್ನ ಬಳಸ್ಕೊಳ್ಳುವಂತದ್ದಾಗಬೇಕು. ಈ ಯಾರೋ ಹೇಳಿದ್ದನ್ನ ಕೇಳಿಸ್ಕೋಬಾರ್ದು ನಾವು. ನಾವು ನೇರ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರು ಹೇಳುವಂತ ವಿಚಾರಗಳನ್ನ ಕೇಳಿಸ್ಕೊಂಡು ನಾವು ಅದನ್ನ ಮುನ್ನೆಡೆದ್ರೆ ಮತ್ತೆ ಆ ರೀತಿಯಾಗಿ ಪಾಲಿಸಿದ್ರೆ ಒಳ್ಳೇದು ಅಂತೇಳಿ, ಮತ್ತು ಆದಷ್ಟು ನಮ್ಮ ರೈತರು ನಮ್ಮ ಮಣ್ಣನ್ನ ನಮ್ಮ ಭೂಮಿಯನ್ನ ಸ್ವಚ್ಛಂದವಾಗಿಡಬೇಕು. ಮುಂದಿನ ನಮ್ಮ ಯುವಕರಿಗೆ, ಮುಂದಿನ ಪೀಳಿಗೆಗೆ, ಮತ್ತು ನಮ್ಮ ಮಧ್ಯೆ ಬದುಕತಕ್ಕಂಥ ಪ್ರಾಣಿಗಳಾಗಿರಲಿ ಪಕ್ಷಿಗಳಾಗಿರಲಿ ಅವು ಕೂಡ ಬದುಕಲಿಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ನಮ್ಮ ರೈತರು ಅತ್ತ ಕಡೆ ಆಸಕ್ತಿ ವಹಿಸಿದರೆ ಒಳ್ಳೆಯದು. ಈಗ ನಮ್ಮ ಕೇಂದ್ರ ಸರ್ಕಾರದವರು ಸಾವಯವ ಹಣ್ಣುಗಳ ಕಡೆ, ಸಾವಯವ ಆಹಾರದ ಕಡೆ ಒತ್ತು ಕೊಡ್ತಾ ಇದ್ದಾರೆ. ಸಾವಯವ ಕಡೆ ರೈತರನ್ನ ಬರೋಂಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದ್ದಾರೆ. ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅದನ್ನು ಬಳಸ್ಕೊಳ್ಳುವಂಥ ಕೆಲಸ ನಮ್ಮ ರೈತರು ಮಾಡಬೇಕು. ಬಹಳ ಸಂತೋಷ ಆಯಿತು. ಈ ಕಾರ್ಯಕ್ರಮ ಕೇಳುವಂಥ ರೈತರು ನಿಮ್ಮ ಸಂಪರ್ಕ ಮಾಡಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ನನ್ನ ದೂರವಾಣಿ ಸಂಖ್ಯೆ ಇದೆ, ಆಮೇಲೆ ಇಲ್ಲಿಂದ ನೇರ ಬಸ್ ಇದೆ, 24 ಗಂಟೆ ಬಸ್ ಇದೆ. ತೋಟ ನೋಡಬಹುದು, ರಸ್ತೆ ಬದಿಯಲ್ಲಿ ತೋಟ ಇದೆ. ಇತ್ತೀಚೆಗೆ ನಮ್ಮ ವಿಜಯವಾಣಿ ಪತ್ರಿಕೆ ಮಾಧ್ಯಮದವರು ಕೂಡ ನನ್ನ ಕೃಷಿ ಬಗ್ಗೆ, ಕೃಷಿಯನ್ನು ಅಳವಡಿಸ್ಕೊಂಡ್ರ ಬಗ್ಗೆ ಒಂದು ಒಳ್ಳೆ ಸುದ್ದಿಯನ್ನು ಮಾಡಿದ್ರು. ಸಾಕಷ್ಟು ರೈತರು ಅದನ್ನ ಕೇಳಿಸ್ಕೊಂಡಿದ್ದಾರೆ, ಆಮೇಲೆ ಕೇಳಿಸ್ಕೊಂಡು ತೋಟಕ್ಕೆ ಭೇಟಿ ಕೊಡುವಂತ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಮಾಡಿದ್ರಿ ಈಗ ತಾವು ಈ ತರ ಯಾಕೆ ಅಂತ ಅನೇಕ ಪ್ರಶ್ನೆಗಳನ್ನ ತಾವು ಕೇಳಿದ್ರಿ. ಕೇಳಿದಾಗ ನನ್ನದೇ ಆಗಿರ್ತಕ್ಕಂಥ ಅನುಭವನ ನಾನು ಬಿತ್ತರಿಸಿದೆ, ಹೇಳಿದೆ. ಹಂಗಾಗಿ ಆ ನಿಟ್ಟಿನಲ್ಲಿ ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತೋಟಕ್ಕೆ ಬರಬಹುದು. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಸರ್? 9444-5-33-7-6-8. ರೈತ ಬಾಂಧವರೇ, ಪಿಲ್ಲಳ್ಳಿಯ ಸಿ ಚಿತ್ರಲಿಂಗಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮೊತ್ತ ಹೇಳ್ತೇನೆ, 9444-5-33-7-6-8. ಬಹಳ ಸಂತೋಷ ಚಿತ್ರಲಿಂಗಪ್ಪ, ಇದುವರೆಗೂ ನಾವು ಸ್ಟುಡಿಯೋಗೆ ಬಂದ್ಬಿಟ್ಟು ನಿಮ್ಮ ಸಮಗ್ರ ಕೃಷಿಯ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗೆ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಿಮಗೂ ನಮಸ್ಕಾರ. ಆಕಾಶವಾಣಿ ವತಿಯಿಂದ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೂ ಕೂಡ ನನ್ನ ಹಾರ್ದಿಕ ನಮಸ್ಕಾರಗಳು. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಪಿಲ್ಲಹಳ್ಳಿಯ ಪ್ರಗತಿಪರ ಕೃಷಿಕ ಸಿ ಚಿತ್ರಲಿಂಗಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಒಳನಾಡಿನ ಕರ್ನಾಟಕದಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬಳ್ಳಾರಿ, ಬೆಂಗಳೂರು ನಗರ, ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಬಿರುಗಾಳಿಯೊಂದಿಗೆ 30-40 ಕಿಲೋಮೀಟರ್ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಂಟಿಗ್ರೇಡ್ ಮತ್ತು 20 ಡಿಗ್ರಿ ಸೆಂಟಿಗ್ರೇಡ್ ಆಗುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬರುವುದಿಲ್ಲ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಇದೀಗ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ MG ಅಂತ ಹೇಳಿ, ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಂದು ನಾವು ಅಡಿಕೆ ತೋಟದಲ್ಲಿ ಅಣಬೆ ರೋಗದ ನಿಯಂತ್ರಣದ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅಣಬೆ ರೋಗ ಅಂತಕ್ಕಂಥದ್ದು ಅಡಿಕೆನಲ್ಲಿ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ. ಇದು ಮಣ್ಣಿನಿಂದ ಹರಡ್ತಕ್ಕಂಥ ಒಂದು ರೋಗ, ಫೈಟೋಪ್ತರ ಇನ್ಫೆಸ್ಟಾನ್ಸ್ ಅಂತ ಹೇಳಿ ನಾವು ಏನು ಒಂದು ಆರ್ಗನಿಸಂ ಕರಿತೀವಿ. ಈ ಇದರಿಂದ ನಮಗೆ ಬರತಕ್ಕಂಥ ಒಂದು ರೋಗ ಅಣಬೆ ರೋಗ. ಈ ಅಣಬೆ ರೋಗ ಬಂದಂತಹ ಸಂದರ್ಭಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಯಾವ ರೀತಿಯ ಒಂದು ಲಕ್ಷಣಗಳು ನಮ್ಮ ತೋಟದಲ್ಲಿ ಕಾಣ್ತವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮಗೆ ಅಡಿಕೆಯಲ್ಲಿ ಅಣಬೆ ರೋಗ ಬಂದಂತಹ ಒಂದು ಗಿಡಗಳಲ್ಲಿ ಕೆಳಗಿನ ಗರಿಗಳೇನಿದಾವೆ ಆ ಕೆಳಗಿನ ಗರಿಗಳು ಹಳದಿಯಾಗಿ ಮಾರ್ಪಾಡಾಗ್ತವೆ. ಹಳದಿಯಾಗಿರ್ತಕ್ಕಂಥ ಗರಿಗಳು ಎರಡನೇ ಹಂತದಲ್ಲಿ ಕಾಂಡಕ್ಕೆ ನೇರವಾಗಿ ಜೋತ್ ಬೀಳ್ತವೆ. ಮೂರನೇ ಹಂತದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಗಿಡದಲ್ಲಿ ಅಣಬೆ ರೋಗ ಬಂದಿರುತ್ತೆ, ಅಂತ ಗಿಡಗಳಲ್ಲಿ ನಮಗೆ